ಅವಾಗ ಅನಿವಾರ್ಯ ಕಾರ್ಯಕ್ಕಾಗಿ ಹೋಗ್ಲಿಕ್ಕೆ ಆಗ್ಲಿಲ್ಲ, ಇವಾಗ ಅನ್ಸ್ತು ಉಂಟು ಯಾಕೆ ಹೋಗ್ಲಿಲ್ಲ ಅಂತ. ಆದ್ರೂ ಹಾಳಾಗಿಲ್ಲ, ಕೆಲಸ ಮಾಡ್ತೇನೆ, ಕೃಷಿಲೂ ಇದ್ ಮಾಡ್ತಿದ್ದೇನೆ, ಬೇರೆ ವ್ಯವಹಾರಗಳು ಇದೆ. ಒಟ್ಟು ಎಷ್ಟೆಕರೆ ತೋಟ ಗದ್ದೆ ಇದೆ? ಇವಾಗ 3 ಎಕರೆ ಚೆನ್ನಾಗಿ ಫಸಲು ಬರೋ ತೋಟ ಇದೆ, ಮತ್ತೆ ಒಂದ್ 2.5 ಎಕರೆ ಗದ್ದೆ ಇದೆ. ಅರಬಿಕಾ ರೋಬಸ್ಟ ಎರಡು ಮಿಕ್ಸ್ ಇದೆ. ಮತ್ತೆ ಕಾಳು ಮೆಣಸನ್ನು ಹಾಕೊಂಡಿರ್ಬೇಕಲ್ವಾ? ಹೌದೌದು, ಈ ಸಲ ಮಳೆ ಜಾಸ್ತಿ ಆಗಿ ಹೋಗಿದೆ ಅಲ್ಲ, ಸುಮಾರೆಲ್ಲ ಸಗಿ ಬಳ್ಳಿ ಸತ್ತು ಹೋಯ್ತು. ಇದೆ ಪರವಾಗಿಲ್ಲ, ಇರಲಿ, ಚೆನ್ನಾಗಿ ಉಂಟು. ಎಷ್ಟು ಇಳುವರಿ ಸಿಗ್ತಾ ಇದೆ 3 ಎಕರೆ ತೋಟದಲ್ಲಿ? ಒಂದು 25 ಬ್ಯಾಗ್ ವರೆಗೆ ಕುಯ್ತಾ ಇದ್ದೀನಿ. ಕಳಸಲಿ ಚೆನ್ನಾಗಾಯ್ತು, ಈ ಸಲ ಸ್ವಲ್ಪ ಕಮ್ಮಿ ಇದೆ. ಅದು 1 ವರ್ಷ ಹೆಚ್ಚಿದ್ದು 1 ವರ್ಷ ಕಮ್ಮಿ ಆಗುತ್ತಲ್ಲ ಹಾಗೆ. ಅಂದ್ರೆ ಎಕರೆಗೆ 20 ಹೆಚ್ಚಿಲ್ಲ ಅಲ್ವಾ? ಹೌದೌದೌದು. ಈ ಕಡೆ ಕಾಳುಮೆಣಸು? ಕಾಳುಮೆಣಸು ಕಡಿಮೆ, 1-3 ಕ್ವಿಂಟಲ್ ಅಷ್ಟೇ. ಇರೋ ಬಳ್ಳಿಗಳೆಲ್ಲ ಹೋಗಿದೆ, ಅಷ್ಟೇ ಹಾಕ್ತಿರೋದು. ಹೋಗಿದ ಬಳ್ಳಿಗಳ ಜಾಗದಲ್ಲಿ ಮತ್ತೆ ಕಾಳುಮೆಣಸನ್ನ ಹಾಕೊಂಡಿದ್ರೆ ಹೇಗೆ? ಹಾಕಿದ್ದೀನಿ, ಬರ್ತಾ ಉಂಟು, ಬಟ್ ಈಗಿನ ಕ್ಲೈಮೇಟ್ಗೆ ಆಗಾಗ ಹೋಯ್ತಾ ಇದೆ, ಮಳೆ ಹೆಚ್ಚಲ್ಲ ಈ ಸಲ, ಹಾಗಾಗಿ. ನಿರಂತರವಾದ ಪ್ರಯತ್ನ ಮಾಡ್ತಾ ಇರಬೇಕು, ಏನ್ ಮಾಡೋದಲ್ವಾ? ಹೌದೌದು, ಮಾಡ್ತಾ ಇರ್ತೀವಿ, ಬರ್ತಾ ಇಲ್ಲ ಈಗ. ತೋಟಕ್ಕೆ ಸಗಣಿ ಗೊಬ್ಬರ, ರಸಾಯನ ಗೊಬ್ಬರ ಹೇಗೆ ಹಾಕ್ತೀನಿ? ಕಾಂಪೋಸ್ಟ್ ಮಾಡಿ ಹಾಕ್ತೀನಿ. ಕಳೆದ ವರ್ಷದಲ್ಲಿ ಹಾಕ್ಲಿಲ್ಲ, ಅಂದ್ರೆ ಖರ್ಚು ವೆಚ್ಚಲ್ಲಿ ತುಂಬಾ ಹೆವಿ ಬರ್ತದೆ, ಅದು ಜನಗಳದ್ದು ಸಮಸ್ಯೆ ಇದೆ. ಕಂಪನಿ ಗೊಬ್ಬರನ ಹಾಕ್ತೀನಿ, 2-3 ಟ್ರಿಪ್ ಹಾಕ್ತೀವಿ. ಯಾವಾಗ್ಲೂ 4-6 ಹಸುಗಳನ್ನ ಇಟ್ಕೊಳ್ತೀರಿ, ಕರುಗಳನ್ನ ಇಟ್ಕೊಳ್ತೀರಿ, ಆಮೇಲೆ ಬೆಳೆದ ಕರುಗಳನ್ನು ಮಾರಾಟ ಮಾಡ್ತೀರಿ ಹೇಗೆ? ಇಲ್ಲ, ಮಾರಾಟ ಮಾಡ್ಲಿಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ, ಇರೋದೆಲ್ಲ ಸಾಕ್ತಾ ಇದ್ದೀನಿ. ಗಂಡು ಕರುಗಳು ಯಾರಾದ್ರು ಸಾಕುವವರು ಇದ್ರೆ ಮಾತ್ರ ಕೊಡ್ತೀನಿ ಅಷ್ಟೇ, ಬೇರೆ ಯಾರಿಗೂ ಕೊಡೋದಿಲ್ಲ, ಸಾಕುವಂತವ್ರಿಗೆ ಮಾತ್ರ ಕೊಡ್ತೀನಿ ಅಷ್ಟೇ. ಹಾಲಿ ಕರುಗಳು ಎಷ್ಟಿದಾವೆ? ಪ್ರಾಯಕ್ಕೆ ಬಂದಿರೋ ಹಸುಗಳು ಎಷ್ಟಿದಾವೆ? ಹಸು ಇವಾಗ 3 ಹಾಲು ಕೊಡುವಂತ ಹಸುಗಳಿದೆ, ಒಂದು ಈಗ ಬತ್ತಿದೆ ಅಷ್ಟೇ, ಇನ್ನು 3 ಕರುಗಳಿದೆ, ಒಂದು ಹೋರಿ ಕರು ಇದೆ, ಟೋಟಲ್ 8 ಉಂಟು. ಯಾವಾಗ್ಲೂ 2-4 ಹಸುಗಳು ಹಾಲು ಕೊಡ್ತಾ ಇರ್ತಾವಲ್ವ? ಹೌದೌದು, ಕೊಡ್ತಾ ಇರ್ತದೆ. ಎಂತ ತಳಿ ಇದು? ಎಲ್ಲ ಜರ್ಸಿ ಮಿಕ್ಸ್ ತಳಿಗಳು ಇದು. ನಿಮ್ಮಲ್ಲೇ ಹುಟ್ಟಿರೋವ? ಹೌದೌದು, ನಮ್ಮಲ್ಲೇ ಹುಟ್ಟಿರೋ. ಹಾಲು ಸರಾಸರಿ ದಿನಕ್ಕೆ ಎಷ್ಟು ಸಿಗ್ತಾ ಇದೆ, ಬೆಳಿಗ್ಗೆ ಸಾಯಂಕಾಲ ಎಲ್ಲ ಸೇರಿದ್ರೆ? ಇವಾಗ ಒಂದು ಕಮ್ಮಿ, ಈಗ 13-14 ಲೀಟರ್ ಸಿಗ್ತಾ ಇದೆ. ನಮ್ಗೆ 1-3 ಲೀಟರ್ ಬೇಕು, ಒಂದು 11 ಲೀಟರ್ ಹಾಲು ಕೊಡ್ತಾ ಇದೀವಿ ಈಗ ಹೊರಗಡೆಗೆ. ಇಲ್ಲೇ ಸ್ಥಳೀಯವಾಗಿ ಆಸಕ್ತರಿಗೆ ಮಾರಾಟ ಮಾಡ್ತಾರೆ ಹೇಗೆ? ಹೌದೌದು, ಸ್ಥಳೀಯರಿಗೆ ಆಸಕ್ತರಿಗೆ ಮಾಡ್ತೀವಿ. ನಮ್ದು ಮಾಮೂಲಿ ಕಸ್ಟಮರ್ಗಳಿದ್ದಾರೆ, 4-5 ವರ್ಷದಿಂದ ಅವರಿಗೆ ಕೊಡ್ತಾ ಇದೀವಿ. ಎಷ್ಟು ಮನೆಗಳಿಗೆ ಕೊಡ್ತೀರಿ? ಒಂದು 5-6 ಮನೆಗೆ ಕೊಡ್ತಾ ಇದೀವಿ, ಮತ್ತೆ ಹೋಟೆಲ್ ಇದೆ, ಹೋಟೆಲ್ಗೆ ಕೊಡ್ತಾ ಇದೀವಿ. ನೀವು ಬಳಕೆ ಮಾಡ್ಕೊಂಡು ಬೇರೆಯವರಿಗೂ ಹಾಲನ್ನ ಕೊಡೋದು, ಮತ್ತೆ ಈ ಕಡೆ ಸಗಣಿ ಗೊಬ್ಬರನು ಸಾಕಷ್ಟು ಸಿಗುತ್ತೆ ತೋಟಕ್ಕೆ ಹಾಕ್ಲಿಕ್ಕೆ, ಗದ್ದೆಗೆ ಹಾಕ್ಲಿಕ್ಕಲ್ವಾ? ಹೌದೌದು, ಸಿಗ್ತದೆ. 3-4 ಟ್ರ್ಯಾಕ್ಟರ್ ಸಿಗ್ತದೆ ವರ್ಷಕ್ಕೆ, ನಮ್ಗೆ ಬೇಕು, ಎಲ್ಲಿ ಕೊಡೋದಿಲ್ಲ ಹೊರಗಡೆಗೆ. ಎರೆಹುಳು ಗೊಬ್ಬರ ಮತ್ತೆ ಈ ಕಡೆ ಕಾಂಪೋಸ್ಟ್ ಹಾಗೆ ಗೋಬರ್ ಗ್ಯಾಸ್ ಘಟಕ ಇದನ್ನೆಲ್ಲ ಮಾಡ್ಕೊಂಡಿದ್ರೆ ಹೇಗೆ? ಇಲ್ಲ, ಅವ್ದು ಯಾವ ಮಾಡಿಲ್ಲ ಇದುವರೆಗೆಲ್ಲ. ಮಾಮೂಲಿ ಏನಿದೆ ಕಾಂಪೋಸ್ಟ್ ಮಾಡಿ ಹಾಕ್ತಿದ್ದೀನಿ ಅಷ್ಟೇ, ಅವನ್ನೆಲ್ಲ ಟ್ರೈ ಮಾಡಿಲ್ಲ ಇದುವರೆಗೆ. ಗದ್ದೆ 2-3 ಎಕರೆಯಲ್ಲಿ ಭತ್ತ ಬೆಳ್ಕೊಳ್ತೀರಿ, ಯಾವ ತಳಿಯನ್ನು ಹಾಕೊಳ್ತದ್ರಿ? ಇವಾಗೆಲ್ಲ ಹೈಬ್ರಿಡ್ ಅಲ್ವಾ, ಮೀನಾಕ್ಷಿ ಅಂತ ಬೆಳೆನ ಹಾಕೊಂಡಿರೋದು, ಕಳಸಲಿ ತನು ಅಂತ, ವರ್ಷಕ್ಕೊಂದು ಚೇಂಜ್ ಮಾಡ್ತಾ ಇರ್ತೀವಿ. ಪ್ರತಿ ವರ್ಷನೂ ಭತ್ತ ಬೆಳೀತಾ ಇದ್ದೀರಲ್ವಾ? ಹೌದೌದು, ನಮ್ಮ ಊಟಕ್ಕೆ ತಕ್ಕ ನಾವು ಬೆಳಿತೀವಿ, ಹೆಚ್ಚಿಗೆ ಬೆಳೆಯೋದಿಲ್ಲ, ಸ್ವಲ್ಪ ಆನೆ ಸಮಸ್ಯೆ ಎಲ್ಲ ಇರೋದ್ರಿಂದ ಹೆಚ್ಚಿಗಾಗಿ ಬೆಳೆಯೋದಿಲ್ಲ ನಾವು. ಆನೆಗಳು ಇಲ್ಲಿ ಬಂದು ಹೋಗೋದನ್ನ ಹೇಳ್ತಾ ಇದ್ದೀರಿ, ಆದ್ರೂ ಭತ್ತವನ್ನ ಬೆಳಿತೀರಿ ಹೇಗೆ? ಆನೆಗಳು ಬಂದಾಗ ಅಥವಾ ಬರದಂತೆ ಏನಾದ್ರೂ ಉಪಾಯಗಳನ್ನ ಹುಡುಕ್ತೀರಾ ಹೇಗೆ? ಹಾಗೇನಿಲ್ಲ, ಬರುತ್ತೆ, 1-2 ಸಲ ಬರುತ್ತೆ, ತಿಂದು ಹೋಯ್ತದೆ, ಇನ್ನೇನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಅಳಸಿನ ಸೀಸನ್ ಅಲ್ಲಿ ಬರ್ತದೆ, 1-2 ಬಾರಿ ಬರ್ತದೆ, ಅವ್ರ ಹೋಯ್ತದೆ, ಹಾಗೇನ್ ಮಾಡಿಲ್ಲ. ಬೆಳಗ್ಗೆ ಸಂಜೆ ಹಾಲನ್ನ ಹಿಂಡವ್ರು ಯಾರು, ನೀವೇ ಮಾಡ್ತೀರಾ ಅಥವಾ ಅಪ್ಪ ಅಮ್ಮಗಳು ಕೈ ಜೋಡಿಸ್ತಾರೆ? ನಾನೇ ಮಾಡ್ತೀನಿ ಹೆಚ್ಚಿನ ಅಂಶ, ಅಮ್ಮ ಸ್ವಲ್ಪ ಕೈ ಜೋಡಿಸ್ತಾರೆ, ಹಾಗೆ ಅಪ್ಪನು ಕೈ ಜೋಡಿಸ್ತಾರೆ, ಹೆಚ್ಚಿನ ಕೆಲಸ ನಾನೇ ಮಾಡ್ತೀನಿ. ಆಸಕ್ತರಿಗೆ ಕೊಡುವಾಗ ಬಾಟ್ಲುಗಳೆಲ್ಲ ಹಾಕಿ ಕೊಟ್ಬಿಡ್ತೀರಾ ಅಥವಾ ಮನೆ ಮನೆಗೆ ಹೋಗಿ ಎಷ್ಟು ಬೇಕಷ್ಟು ಕೊಟ್ಟು ಬರ್ತೀರಾ ಹೇಗೆ? ಇಲ್ಲ ಇಲ್ಲ, ಬಾಟ್ಲಲ್ಲಿ ಹಾಕಿ ಕೊಡುವಂತದ್ದೆ. ಹೊರಗಡೆಯಿಂದ ಪಾಕೆಟ್ ನಲ್ಲಿ ತರೋದಕ್ಕೂ ನೇರವಾಗಿ ನಿಮ್ಮಿಂದ ತೆಗೆದುಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ, ಮತ್ತೆ ಇಷ್ಟಪಡ್ತಾರೆ ಜನ. ಏನ್ ಬೆಲೆಯಲ್ಲಿ ವಿತರಣೆ ಮಾಡ್ತೀರಿ? 38 ರೂಪಾಯಿ ಈಗ ಕೊಡ್ತಾ ಇದೀವಿ ಎಲ್ಲಾ ಕಡೆ, ಹಾಗೆ ಪ್ಯೂರ್ ಹಾಲ್ ಅಂತೇಳಿ 38 ರಲ್ಲಿ ಇದ್ ಮಾಡ್ತೇವೆ. ವಾರಕ್ಕೊಂದ್ಸರಿ ದುಡ್ಡನ್ನ ತಗೊಳ್ತೀರಾ ಹೇಗೆ? ಹೌದು, ವಾರಕ್ಕೊಂದ್ಸಲಿ ದುಡ್ಡು, ಕೆಲವರದು ತಿಂಗಳಿಗೊಂದ್ಸಲಿ, ಕೆಲವರು ವಾರಕ್ಕೊಂದ್ಸಲಿ ತಗೊಳ್ತೀವಿ. ಹಸುಗಳಿಗೆ ಮೇವು ಒಣದ್ದು ಹಸಿದು ಹೇಗೆ ವ್ಯವಸ್ಥೆ ಮಾಡ್ಕೊಂತೀರಿ? ಸ್ವಲ್ಪ ಹುಲ್ಲು ಹಾಕಿದ್ದೆ, ಇವಾಗ ಬೇಸಿಗೆ ಅಲ್ವಾ, ಹಾಗಾಗಿ ಸ್ವಲ್ಪ ಕಷ್ಟ, ಈಗ ನೀರಿನ ಇದೆಲ್ಲ ಫೆಸಿಲಿಟಿ ಸ್ವಲ್ಪ ಕಮ್ಮಿ ಇದೆ. ಮತ್ತೆ ಅಲ್ಲಿ ಗದ್ದೆಗಳಿದೆ ಸುಮಾರು, ಅಲ್ಲಿಗೆ ಬಿಡ್ತಾ ಇದೀವಿ ಹಸುಗಳನ್ನೆಲ್ಲ, ಸಂಜೆ ಹುಡ್ಕೊಂಡ್ಬರ್ತೀವಿ. ಮತ್ತೆ ಒಣ ಹುಲ್ಲು ಇದೆ, ನಾವೇ ಗದ್ದೆ ಮಾಡ್ತೀವಲ್ಲ, ಒಣ ಹುಲ್ಲುಗಳಿದೆ, ಹಾಗೆ ಅದನ್ನ ಹಾಕ್ತೀವಿ ಸಂಜೆ. ಹಾಗೆ ಭತ್ತ ಬೆಳೆದದ್ದು ಹುಲ್ಲನ್ನ ನೀವೇ ಪೂರ್ಣ ಉಪಯೋಗಿಸ್ಕೊಳ್ತೀರಾ ಅಥವಾ ಸ್ವಲ್ಪ ಮಾರಾಟ ಮಾಡ್ತೀರಾ? ಇಲ್ಲ ಇಲ್ಲ ಇಲ್ಲ, ಮಾರಾಟ ಮಾಡೋದಿಲ್ಲ, ಇದುವರೆಗೆ ಮಾರಾಟ ಮಾಡಿಲ್ಲ, ನಮಗೆ ಸಾಲದಿಲ್ಲ ಹುಲ್ಲುಗಳು, ನಮಗೆ ಬೇಕು. ಜೊತೆಗೆ ಎಲ್ಲೆಲ್ಲಿ ಅವಕಾಶ ಆಗುತ್ತೋ ಅಲ್ಲಿ ಮೇಯಿಸ್ಕೊಂಡು ಬರ್ತೀರಿ, ಈ ಕಡೆ ಹಸಿ ಹುಲ್ಲು ಎಲ್ಲೆಲ್ಲಿ ಬೆಳ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ ನಿಮಗೆ? ಜಾಗ ಇದೆ ಇವಾಗ, ಇನ್ನು ಮುಂದಕ್ಕೆ ನೋಡ್ಬೇಕು, ಒಂದು ಅರ್ಧ ಎಕರೆ ಹಾಕ್ಬೇಕು ಅಂತಿದ್ದೀನಿ. ಹಾಗಾಗಿ ಮುಂಗಾರಿಯಲ್ಲಂತೂ ಹಸಿ ಹುಲ್ಲು ಸಿಗುತ್ತೆ, ಒಣ ಹುಲ್ಲು ಈ ಬೇಸಿಗೆಯಲ್ಲಿ ಸಿಗ್ತದಲ್ಲ, ಹಸಿ ಹುಲ್ಲು ಕೊಡ್ಬೇಕು ಅಥವಾ ಹಸಿದು ಮೇವು ಕೊಡ್ಬೇಕಂತ ಅನ್ಕೊಂಡ್ರೆ ಏನು ಮಾರ್ಗಗಳನ್ನು ಹುಡ್ಕೊಳ್ತೀರಿ? ಕಷ್ಟ ಆಗ್ತಿದೆ ಇವಾಗ, ಕೆಲವೊಂದ್ ಜಾಗದಿಂದ ಹಸಿ ಹುಲ್ಲುಗಳನ್ನ ತರ್ತಾ ಇದೀವಿ, ಮತ್ತೆ ಗದ್ದೆ ಸೈಡ್ಲಿ ಬಿಡೋದಲ್ಲ, ಅಲ್ಲಿ ಸ್ವಲ್ಪ ಎಲ್ಲೆಲ್ಲಿ ನೀರಿನ ಪಸೆಗಳಿದೆ ಸ್ವಲ್ಪ ಹಸಿ ಹುಲ್ಲುಗಳಿರ್ತ ಅಂದೇ ಮೇಯ್ಕೊಂಡು ಬರ್ತಾರೆ ಅಷ್ಟೇ. ಎಷ್ಟು ವರ್ಷಗಳಿಂದ ಹಸುಗಳನ್ನ ಸಾಕೊಂತ ಬರ್ತಾ ಇದ್ರಿ? ನಾನು ಹುಟ್ಟಿನಿಂದಲೇ ಹಸುಗಳನ್ನ ಸಾಕ್ತಾ ಬರ್ತಿದ್ವಿ. ನಾನೀಗ ಒಂದು 5 ವರ್ಷ ನನ್ನ ಒಂದು ಶ್ರಮದಿಂದ ನಾನು ಸಪರೇಟ್ ಆಗಿ ಸಾಕ್ತಾ ಇದ್ದೀನಿ. ಈಗ ಅಪ್ಪ ಅಮ್ಮಗಳು ನಿಮಗೆ ಜವಾಬ್ದಾರಿ ಕೊಟ್ಮೇಲೆ ಆಸಕ್ತಿ ತೆಗೆದುಕೊಂಡಿದ್ರಿ, ಆದಷ್ಟು ಹಸುಗಳು ಇರ್ಬೇಕಂತ ಒಂದು ಆಲೋಚನೆಯಲ್ಲಿ ಹೋಗ್ತಾ ಇದ್ರಿ. ಸಗಣಿ ಗೊಬ್ಬರ ತೋಟಕ್ಕೆ ಹಾಕಿದ್ರೆ ಗದ್ದೆಗೆ ಹಾಕಿದ್ರೆ ಒಳ್ಳೇದೇ, ಪರಿಣಾಮನು ಉತ್ತಮ ಆಗಿರುತ್ತಲ್ವಾ? ಹೌದೌದು, ಉತ್ತಮ ಆಗಿರ್ತದೆ. ಅದೇ ಒಂದು ಗೊಬ್ಬರ ಹಾಕಿಲ್ಲ ಅಂತ ಹೇಳಿ ಈಗ ಕಾಂಪೋಸ್ಟ್ ಹಾಕಿದ್ರು, ಒಂದ್ 2 ವರ್ಷ ನಾವು ಗೊಬ್ಬರ ಹಾಕಿದಂಗೆ ಇರ್ತದೆ, ಒಂದು ಲವಲವಿಕೆ ಅಂದ ಚೆನ್ನಾಗಿರ್ತದೆ ಗಿಡಗಳು. ಹಾಗಾಗಿ ಹಸುಗಳಿಗೆ ಕೃತಕವಾಗಿ ಆಹಾರವನ್ನ ತಯಾರಿಸಿ ಪೂರೈಕೆ ಮಾಡುವ ಕಂಪನಿಗಳು ಸಂಸ್ಥೆಗಳಿದಾವೆ, ಹಾಗೆ ಕೆಲವೊಬ್ರು ಮನೆಯಲ್ಲೇ ಈ ಕಡೆ ರಾಗಿದ್ದು ಭತ್ತದ್ದು ಮೆಕ್ಕೆಜೋಳದ್ದು ನುಚ್ಚನ್ನ ಮಾಡಿಸಿ ಕೊಡೋದಿದೆ. ನೀವು ಹೇಗೆ ವ್ಯವಸ್ಥೆ ಮಾಡ್ಕೊಳ್ತೀರಾ ಅಥವಾ ಕೊಡೋದಿಲ್ವಾ ಹೇಗೆ? ಇಲ್ಲ, ಫೀಡ್ ಕೊಡ್ತಾ ಇದೀವಿ, ಹಿಂಡಿ ಫೀಡ್ ಭೂಸ ಎಲ್ಲ ಕೊಡ್ತಾ ಇದೀನಿ. ಕಳೆದ ಬಾರಿ ಹಾಕಿದ್ದೆ ಮೆಕ್ಕೆಜೋಳ ಹಾಕಿದ್ದೆ ಹಸುಗಳಿಗೆ ಅಂತೇಳಿ, ಈ ಸಲ ಆಗ್ಲಿಲ್ಲ ಅಂದ್ರೆ ಮಳೆ ತುಂಬಾ ಟೈಮ್ ಅವ್ರಿಗಿತ್ತು, ಗದ್ದೆಯಲ್ಲಿ ನೀರಾಗೆ ನಿಂತಿದೆ, ಹಾಗಾಗಿ ಹಾಕ್ಲಿಕ್ಕೆ ಆಗ್ಲಿಲ್ಲ ಈ ಸಲ. ಮೆಕ್ಕೆಜೋಳವನ್ನ ನೀವು ಬೆಳೆಸಿ ಮೇವನ್ನ ಕೊಡ್ತೀರಾ ಕಾಳನ್ನ ಕೊಡ್ತೀರಾ? ಇಲ್ಲ ಇಲ್ಲ, ಬೆಳೆಸಿ ಹುಲ್ಲನ್ನ ಇದು ಕಟ್ ಮಾಡಿಬಿಟ್ಟು ಕೊಡೋದು, ಹಸಿ ಹುಲ್ಲನ್ನ. ಹೌದೌದು, ಹಸಿ ಹುಲ್ಲನ್ನ ಕಟ್ ಮಾಡಿ ಕೊಡೋದು. ಈಗ ಫೀಡ್ ಅಂತ ಹೇಳಿದ್ರಲ್ಲ, ಅದನ್ನ ಹೊರಗಡೆಯಿಂದ ತಗೊಂಡ್ಬರ್ತೀರಾ, ಡೈರಿಯಿಂದ ತಗೊಂಡ್ಬರ್ತೀರಾ, ಹೇಗೆ, ಎಲ್ಲಿ ಸಿಗುತ್ತೆ? ಇಲ್ಲ ಇಲ್ಲ, ಸೊಸೈಟಿ ಇದೆ, ಸೊಸೈಟಿಯಿಂದನೇ ತಗೊಬರ್ತೀವಿ. ಒಂದೊಂದಕ್ಕೆ ಇಷ್ಟಿಷ್ಟ ಅಂತ ಅನ್ಕೊಂಡು ಹೇಗೆ ನಿಗದಿ ಮಾಡ್ಕೊಳ್ತೀರಿ? ಒಬ್ಬೊಬ್ರು ಒಂದೊಂದರ ಪೂರೈಕೆ ಮಾಡ್ತಾರೆ? ಹೌದು, ಒಂದ್ 2-2 ಕೆಜಿ ಕೊಡ್ತೀವಿ ಒಂದೊಂದು ಹೊತ್ತಿಗೆ ಒಂದೊಂದು ಹಸುಗಳಿಗೆ. ಹಾಲಿ ಏನ್ ಬೆಲೆ ಇದೆ ಪಶು ಆಹಾರದ್ದು? 1,000-1,100 ರೂಪಾಯಿ ಇದೆ ಇವಾಗ, ಸ್ವಲ್ಪ ಹೆಚ್ಚಿಗೆ ಐತೆ ಇವಾಗ, 1,100 ರೂಪಾಯಿ ಇವಾಗ ಒಂದ್ ಚೀಲಕ್ಕೆ, 50 ಕೆಜಿ ಚೀಲಕ್ಕೆ. ನೀರ್ ಬೆರೆಸಿ ಕೊಡ್ತೀರಾ ಒಣಗಿದ್ದೆ ಕೊಡ್ತೀರಾ? ಇಲ್ಲ, ನೀರು ಬೆರೆಸಿ ಕೊಡೋದು, ಬಿಸಿ ನೀರನ್ನ ಬೆರೆಸಿ ಬಿಟ್ಟು ಕೊಡ್ತೀವಿ. ಒಂಥರ ಅಂಬ್ಲಿ ಅಂಬ್ಲಿ ಆದಂಗೆ ಅಥವಾ ಮೃದುವಾದ್ಮೇಲೆ ಚೆನ್ನಾಗಿ ತಿಂತಾವ ಅಂತ ಹೇಳ್ತೀರಾ? ಹೌದೌದು, ಚೆನ್ನಾಗಿ ತಿಂತದೆ, ಅದ ಹೇಗಿದ್ರು ತಿಂತದೆ, ಹಾಗೆ ಹಂಗೆ ಡ್ರೈ ಕೊಟ್ಟರು ತಿಂತದೆ, ನೀರ್ ಹಾಕಿ ಕೊಟ್ಟರು ತಿಂತದೆ ಚೆನ್ನಾಗಿ. ಪಶು ಆಹಾರವನ್ನ ಕೊಡೋದ್ರಿಂದ ಹಾಲು ಚೆನ್ನಾಗಿರುತ್ತೆ ಮತ್ತೆ ಹಾಲಿನ ಇಳುವರಿನೂ ಹೆಚ್ಚಿಗಿರುತ್ತೆ ಅನ್ನೋ ತರ ಹೇಳೋದಿದೆ. ಆಹಾರ ಕೊಡದಲ್ಲೇನೆ ನೋಡಿದಿರಾ ಹಾಲಿನ ಗುಣಮಟ್ಟ ಮತ್ತೆ ಇಳುವರಿ? ಹೌದು, ಇಳುವರಿ ಕಮ್ಮಿ ಆಗುತ್ತೆ, ಪಶು ಆಹಾರ ಕೊಟ್ಟನೆ ಸ್ವಲ್ಪ ಹೆಚ್ಚಿಗಿರುತ್ತೆ, ಗುಣಮಟ್ಟ ಇರುತ್ತೆ, ಇಲ್ಲಾಂದ್ರೆ ಹಾಲು ಸ್ವಲ್ಪ ನೀರಾಗಿರುತ್ತೆ, ಅದ್ರಲ್ಲಿ ಕೊಬ್ಬಿನಾಂಶ ಕಮ್ಮಿ ಆಗುತ್ತೆ, ಅದಕ್ಕೆ ಪಶು ಆಹಾರ ಕೊಡ್ಲೇಬೇಕು. ಪಶು ಆಹಾರವನ್ನ ಕೊಡೋದ್ರಿಂದ ನಿಮಗೆ ಖರ್ಚು ವೆಚ್ಚಗಳನ್ನ ನಿಭಾಯಿಸಲಿಕ್ಕೆ ಅವಕಾಶ ಆಗುತ್ತಾ ಅಥವಾ ಹೊರೆ ಅನಿಸುತ್ತೆ ಹೇಗೆ? ಕೆಲವೊಂದ್ಸಲ ಹೊರೆ ಅನ್ಸುತ್ತೆ, ಹಾಲಿನ ಉತ್ಪಾದನೆ ಕಮ್ಮಿ ಆದಾಗ ಹೊರೆ ಅನ್ಸುತ್ತೆ, ಬಟ್ ಕೊಡೋದನ್ನ ಕೊಡ್ಲೇಬೇಕು. ಹಾಗಾಗಿ ಕರುಗಳಿಗೆ ಗಿಣ್ಣದ ಹಾಲು ಕೊಡೋದು ಅಥವಾ ಅವುಗಳಿಗೆ ಪ್ರತ್ಯೇಕವಾದ ಪಶುಹಾರ ಕೊಡೋದು ಅಥವಾ ಪೋಷಣೆ ಕ್ರಮ ಏನ್ ಅನುಸರಿಸ್ತೀರಿ? ಗಿಣ್ಣಲ್ ಮಾಮೂಲಿ ಕೊಡುವಂತದೆ, ಅದೇ ಒಂದ್ 2-3 ತಿಂಗಳವರೆಗೆ ಅರ್ಧ ಹಾಲನ್ನ ಕರುಗಳಿಗೆ ಕೊಡ್ತೀವಿ, ಕರುಗಳು ಚೆನ್ನಾಗಾಗಲಿ ನಮ್ಮಲ್ಲೇ ಹುಟ್ಟಿರೋಂತ ನಾವು ಸಾಕ್ಲಿಕ್ಕೆ ಬೇಕಾಗಿ ಅರ್ಧ ಹಾಲನ್ನ ಅವುಗಳಿಗೆ ಕೊಡ್ತೀವಿ, ಅವುಗಳಿಗೂ ಫೀಡ್ ಎಲ್ಲ ಕೊಡ್ತೀವಿ. PUC ಪಾಸ್ ಆಗ್ಲಿಲ್ವಾ? ಪಾಸ್ ಆದ್ರೂ ನೀವು ಈ ಕಡೆಗೆ ಬಂದ್ರೆ ಹೇಗೆ? ಪಾಸ್ ಆಗಿದ್ದೀನಿ, ಅವಾಗ ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ ಓದ್ಲಿಕ್ಕೆ, ಇವಾಗ ಬೇಜಾರು ಹಾಕುತ್ತೆ ಓದ್ಲಿಲ್ಲ ಅಂತ. ಅಪ್ಪ ಅಮ್ಮ ಆ ಸಮಯದಲ್ಲಿ ಏನು ಹೇಳಿದ್ರು ನೀವು ಮುಂದೆ ಹೋಗದೆ ಇದ್ದಕ್ಕೆ? ಇಲ್ಲ, ತುಂಬಾ ರಿಕ್ವೆಸ್ಟ್ ಮಾಡಿದ್ರು, ನನಗ ಅವಾಗ ಮನ್ಸಿರ್ಲಿಲ್ಲ ಅಂದ್ರೆ ಆವಾಗ ಸಿಟುವೇಶನ್ ಆಗಿತ್ತು, ಹಾಗಾಗಿ ಆಗ ಓದ್ಲಿಲ್ಲ. SLC ಅಲ್ಲಿ PUC ಅಲ್ಲಿ ಕೆಲವೊಬ್ರು ಹೆಚ್ಚಿಗೆ ಅಂಕ ತೆಗೆದುಕೊಳ್ಳದೆ ಕೃಷಿಗೆ ಮರಳೋದಿದೆ, ಕೆಲವೊಬ್ರು ಬೇಡವೇ ಬೇಡ ಓದೋದು ಹೆಂಗ ಜಮೀನ್ ಇದೆಯಲ್ಲ ಅಂತ ಅನ್ಕೊಂಡು ಅಪ್ಪ ಅಮ್ಮಗಳ ಜೊತೆಗೆ ಸೇರ್ಕೊಳ್ಳೋದಿದೆ. ನಿಮ್ದೆಲ್ಲ SLC PUC ಅಲ್ಲಿ ಅಂಕಗಳು ಎಷ್ಟೆಷ್ಟು ಬಂದ್ವು ಅಂತ ಹೇಳ್ಬೋದಾ? ಹೆಚ್ಚಿನ ಅಂಕನಿಲ್ಲ, ಸೆಕೆಂಡ್ ಕ್ಲಾಸ್ ಅಲ್ಲಿ ಪಾಸ್ ಆಗಿರೋದಷ್ಟೇ. ಹಾಗೇನೆ ಕೃಷಿಯಲ್ಲಿ ಸ್ವಲ್ಪ ಕೆಲಸ ಜೋಡಿಸ್ಕೊಳ್ಳೋಣ ಅಂತ ಮತ್ತೆ ಸಮಸ್ಯೆಗಳು ಇತ್ತು ಅವಾಗ, ಹಾಗಾಗಿ ಕೃಷಿ ಕಡೆ ಸ್ವಲ್ಪ ಒಲವು ಇನ್ನೂ ಆಯ್ತು, ಏನೋ ಅನ್ನೋದು ಹಣ ಸಂಪಾದನೆ ಮಾಡ್ಬೇಕು ಅಂತ ಒಂದು ಮೈಂಡ್ ಅಲ್ಲಿ ಬಂದ್ಬಿಟ್ಟಿತ್ತ, ಹಾಗಾಗಿ ಎಜುಕೇಶನ್ ಸ್ವಲ್ಪ ದೂರ ಮಾಡಿದ್ವಿ ಅವಾಗ. ಅಪ್ಪ ಅಮ್ಮಗಳ ಜೊತೆಗೆ ಸೇರ್ಕೊಂಡು ಕೃಷಿಯಲ್ಲಿ ನಿರತರಾಗಿದ್ರಿ, ಮತ್ತಿನ್ನು ಬೇರೆ ಏನಾದ್ರೂ ಜವಾಬ್ದಾರಿಗಳು ಅಥವಾ ಕೆಲಸಗಳು ಮಾಡ್ತಾ ಇದೀರಾ? ಮಾಡ್ತಾ ಇದ್ದೀನಿ, ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಇದ್ದೀನಿ, ಸ್ವಲ್ಪ ಗೌರ್ಮೆಂಟ್ PWD ವರ್ಕ್ ಗಳೆಲ್ಲ ಮಾಡ್ತಿದ್ದೀನಿ, ಪಂಚಾಯತಿ ಕೆಲಸಗಳು ಮಾಡ್ತಿದ್ದೀನಿ, ಮತ್ತೆ ಪಿಕಪ್ ಇದೆ, ಸಮಯವಿದ್ದಾಗ ಯಾರು ಕಸ್ಟಮರ್ ಅಂದು ಇರ್ತಾರೆ ಅವ್ರದ್ದು ಬಾಡಿಗೆನೂ ಹೋಯ್ತೀನಿ ನಾನು. ನಿಜ ಅವಕಾಶಗಳು ತುಂಬಾ ಇದಾವೆ. ಎಷ್ಟೋ ಜನ ಟ್ರ್ಯಾಕ್ಟರ್ ಇಟ್ಕೊಂಡಿದ್ದಾರೆ, ಟಿಲ್ಲರ್ ಇಟ್ಕೊಂಡಿದ್ದಾರೆ, ಮರ ಕತ್ತರಿಸುವ ಯಂತ್ರಗಳನ್ನ ಇಟ್ಕೊಂಡಿದ್ದಾರೆ, ಕಳೆ ಕೊಚ್ಚ ಯಂತ್ರಗಳನ್ನ ಇಟ್ಕೊಂಡಿದ್ದಾರೆ, ಅದನ್ನ ಬಾಡಿಗೆಗೆ ಬಳಸಿಕೊಳ್ತಾರೆ, ಅವರೇ ಹೋಗಿ ಬರ್ತಾರೆ, ಇನ್ನು ಬೇರೆಯವ್ರನ್ನ ಉಪಯೋಗಿಸಿಕೊಂಡು ದುಡಿತಾರೆ. ಹೀಗೆ ಸ್ಥಳೀಯವಾಗಿ ನಿಮಗೆ ಹೊರೆ ಆಗದಂತೆ ಹೆಚ್ಚು ಬಂಡವಾಳ ಹಾಕದಂತೆ ದುಡಿಯುವ ಮಾರ್ಗಗಳನ್ನು ಅನುಸರಿಸೋರು ಇದ್ದಾರೆ. ಇನ್ನು ಕೆಲವೊಬ್ರು ಗಾರೆ ಕೆಲಸಕ್ಕೆ ಹೋಗಿ ಅಲ್ಲಿ ದುಡ್ಕೊಂಡು ಬಂದು ತೋಟಗಳನ್ನ ನಿಭಾಯಿಸಿಕೊಂಡು ಹೋಗೋರಿದ್ದಾರೆ. ಪಿಕಪ್ ಗಾಡಿ ಹೊಸ ತಗೊಂಡ್ರ ಅಥವಾ ಬೇರೆ ಹತ್ರ ಸಿಕ್ಕಿ ತಗೊಂಡ್ರೆ ಹೇಗೆ? ಇಲ್ಲ ಇಲ್ಲ, ಹೊಸ ಶೋರೂಮ್ ಗಾಡಿ ತಗೊಂಡಿರೋದು. ಮಾಮೂಲಿ ಒಂದು ಸೌದೆ ಬಿಸ್ನೆಸ್ ಒಂದಿದೆ, 3-4 ವರ್ಷದಿಂದ ಕಂಟಿನ್ಯೂ ಬಿಸ್ನೆಸ್ ಇದೆ. ಒಂದ್ 2-3 ಜನ ಕೆಲ್ಸಕ್ಕಿದ್ದಾರೆ, ಸಮಯ ಇದ್ದಾಗ ಎಲ್ಲ ವ್ಯವಹಾರಗಳನ್ನ ಮಾಡ್ತೀನಿ. ಎಷ್ಟು ವೆಚ್ಚ ಆಯ್ತು, ಏನು ದುಡಿಮೆ ಮಾಡಿದ್ರಿ? ಪಿಕಪ್ 7 ಲಕ್ಷಕ್ಕೆ ತಗೊಂಡಿರೋದು, ಅವಾಗ ಲೋನ್ ಎಲ್ಲ ಮುಗ್ದಿದೆ. ಅವಾಗ ಓನರ್ ಕಮ್ ಡ್ರೈವರ್ ಆಗಿರೋದ್ರಿಂದ ಅನುಕೂಲ ಅಲ್ವಾ, ಅಥವಾ ಏನಾದ್ರೂ ಅಗತ್ಯ ಇದ್ದಾಗ ಬೇರೆ ಚಾಲಕರನ್ನ ಬಳಕೆ ಮಾಡ್ಕೊಳ್ತೀರಾ? ಇಲ್ಲ ಇಲ್ಲ ಇಲ್ಲ, ನಾನೇ ಓಡಿಸೋದು. ಹಂಗೆ ಇದ್ದಲ್ಲಿ ಎಲ್ಲಿ ಹೋಗೋದಿಲ್ಲ, ಏನಿದ್ರು ನಾನೇ ಗಾಡಿನ ಓಡಿಸೋದು. ಈಗಂತೂ ಈ ತರ ಗಾಡಿಗಳು ಬಂದಿರೋದ್ರಿಂದ ಹಳ್ಳಿಗರಿಗೆ ಅನುಕೂಲ, ಅನೇಕ ಪದಾರ್ಥಗಳನ್ನ ಸಾಗಿಸ್ಲಿಕ್ಕೆ. ಈಗ ತಾವ್ ಹೇಳ್ತಾ ಇದ್ರಿ ಸೌದೆ ಸಾಗಿಸ್ಲಿಕ್ಕೆ ಅಲ್ದಲ್ಲೇ ಇನ್ನು ಬೇರೆ ಯಾವ ಉದ್ದೇಶಕ್ಕೆ ಉಪಯೋಗಿಸ್ಕೊಳ್ತೀರಿ? ಎಲ್ಲ ನನ್ನ ಕೆಲಸಗಳಿಗೆ ನನಗೆ ಬೇಕೇ ಬೇಕು ಗಾಡಿಗಳು, ಜಲ್ಲಿ ಮರಳು ಸಾಗಾಟೆ ಮಾಡ್ಲಿಕ್ಕೆ, ಸ್ಟೀಲ್ ತರ್ಲಿಕ್ಕೆ. ಸ್ವಂತ ಗಾಡಿ ಇದ್ದಾಗ ನಮ್ ಜೊತೆ ಕೆಲಸಗಳು ಸ್ವಲ್ಪ ಬೇಗ ಅನುಕೂಲ ಆಗುತ್ತದೆ, ಅದಕ್ಕಾಗಿ ಗಾಡಿ ಯೂಸ್ ಇದೆ ತುಂಬಾ. ನೋಡಿ, ಸಮಸ್ಯೆ ಅಂತ ಅನ್ಕೊಂಡು ನಾವು ಸುಮ್ಮನೆ ಇದ್ರೆ ಸಾಲದು. ಸಮಸ್ಯೆಗಳನ್ನ ನಿಭಾಯಿಸಲಿಕ್ಕೆ ಸಿದ್ಧರಿರ್ಬೇಕು, ಮತ್ತೆ ಅವಕಾಶಗಳನ್ನು ಹುಡುಕ್ತಾ ಇರ್ಬೇಕು. ಗ್ರಾಮೀಣ ಪ್ರದೇಶಗಳಲ್ಲಿ ಎಷ್ಟೋ ಜನ ಏನೆಲ್ಲ ಕೆಲಸಗಳನ್ನ ಕಲ್ತು ದುಡಿಮೆ ಮಾಡ್ಕೊಂಡಿದ್ದಾರೆ. ಕೆಲವೊಬ್ರು ಪಂಪ್ ಸೆಟ್ಗಳನ್ನ ರಿಪೇರಿ ಮಾಡಿ ಆ ಮೂಲಕ ಒಂದ್ ರೀತಿಯಲ್ಲಿ ನೆರವಾಗಿದ್ದಾರೆ, ಹಣನ್ನು ಗಳಿಕೆ ಮಾಡ್ಕೊಳ್ತಿದ್ದಾರೆ. ಇನ್ನು ಬೇರೆ ಬೇರೆ ರೀತಿಯ ಸಹಾಯ ಮಾಡಿಕೊಂಡು ಅವರು ದುಡಿಮೆ ಮಾಡಿಕೊಂಡು ಚೆನ್ನಾಗಿದ್ದಾರೆ. ಟ್ರ್ಯಾಕ್ಟರ್ಗಿಂತ ಪಿಕಪ್ ಗಾಡಿ ಇದೆಯಲ್ಲ ಭಿನ್ನವೇ. ಟ್ರ್ಯಾಕ್ಟರ್ ಇಂದ ಉಳ್ಮೆನು ಮಾಡ್ಕೋಬಹುದು, ಮತ್ತೆ ಈ ಕಡೆ ಪದಾರ್ಥಗಳನ್ನ ಸಾಗಿಸ್ಕೊಳ್ಬಹುದು. ಏನು ವ್ಯತ್ಯಾಸ ಅನಿಸುತ್ತೆ ನಿಮ್ಗೆ, ಬಂಡವಾಳ ಅಲ್ದಲನೆ ಇನ್ನು ಬೇರೆ ಬೇರೆ ಅನುಕೂಲ ಅನನುಕೂಲಗಳು? ಎರಡರಲ್ಲೂ ಅದೇ ತರದ ಒಂದು ಅನುಕೂಲಗಳಿದೆ. ನನ್ನ ಫೀಲ್ಡ್ ಗೆ ಪಿಕಪ್ ತುಂಬಾ ಅವಶ್ಯಕ. ನಮ್ಮ ಜಾಗ ಸ್ವಲ್ಪ ಇರೋದು, ನನಗೆ ಟ್ರ್ಯಾಕ್ಟರ್ ಅವಶ್ಯಕತೆ ಅಷ್ಟಿಲ್ಲ. ಬೇಕಾದಾಗ ಬಾಡಿಗೆ ಮಾಡ್ಕೊಳ್ತೀವಿ. ಪಿಕಪ್ ನನಗೆ ಬೇಕೇ ಬೇಕು, ನನ್ನ ಎಲ್ಲಾ ವ್ಯವಹಾರಗಳಿಗೂ ಅನುಕೂಲ ಇದೆ ಪಿಕಪ್. ಬ್ಯಾಂಕ್ ನಿಂದ ಸಾಲ ತಗೊಂಡ್ರೆ ಅಥವಾ ಅವ್ರವ್ರ ಹತ್ರ ಕೈ ಸಾಲ ತೆಗೆದುಕೊಂಡು ತೀರಿಸಿದ್ರೆ ಹೇಗೆ? ಅವಾಗ ಆಕ್ಚುಲಿ ಸಣ್ಣ ಅಮೌಂಟ್ ಇದೆ ಅಷ್ಟೇ ನನ್ನ ಹತ್ರ. ಅವ್ರವ್ರ ಕಂದ ತಗೊಂಡು ಕಟ್ಟಿ ಒಂದ್ ಚಾಲೆಂಜ್ ಅಂತ ಇತ್ತು, ಏನಾದ್ರೂ ನನಗೆ ಗಾಡಿ ತೆಗಿಲೇಬೇಕು ಅಂತ. ಅಲ್ಲಿಂದ ಬ್ಯಾಂಕ್ ಹೋಗಿ ಬ್ಯಾಂಕ್ ಇಂದ ಸಾಲ ಮಾಡಿದೆ, ಈಗ ಸಾಲ ಎಲ್ಲ ಮುಗಿಸಿದ್ದೀನಿ. ಬ್ಯಾಂಕ್ ನಿಂದ ಸಾಲ ಸಿಗೋದು ಕಷ್ಟ ಅನ್ನೋ ತರ ಹೇಳುವ ದಿನಗಳಿದ್ವು, ಈಗೆಲ್ಲ ಅನೇಕರಿಗೆ ಸುಲಭವಾಗಿ ಸಾಲ ಸಿಗ್ತಾ ಇದೆ. ನೀವು ತೆಗೆದುಕೊಳ್ಳುವಾಗ ಪರಿಸ್ಥಿತಿ ಹೇಗಿತ್ತು? ಇಲ್ಲ, ಸುಲಭವಾಗಿ ಸಾಲ ಸಿಕ್ತು, ಒಳ್ಳೆ ಕೋಪರೇಟ್ ಮಾಡಿದ್ರು ಮ್ಯಾನೇಜರ್ ಗಳೆಲ್ಲ. ಅವಾಗ ಯಾವ ಬ್ಯಾಂಕ್ ನಿಂದ ತಗೊಂಡ್ರಿ? ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಇಂದ. 5 ವರ್ಷಗಳಲ್ಲಿ ಸಾಲ ತೀರಿಸಿ ಗಾಡಿ ನಿಮ್ ವಶಕ್ಕೆ ಬಂದಂಗಾಯ್ತು. ಎಷ್ಟು ವರ್ಷಗಳಲ್ಲಿ ತೀರಿಸಬೇಕಂತ ಬ್ಯಾಂಕ್ ನವರು ಹೇಳಿದ್ರು? 5 ವರ್ಷದಲ್ಲಿ ತೀರಿಸಬೇಕು ಅಂತ ಹೇಳಿದ್ರು. ಹಂಗೆ 5 ಕಂತಲ್ಲಿ ಮುಗಿಸಿದೆ ಸಾಲ. ಅದೇ ತಿಂಗಳ ತಿಂಗಳ ಕಟ್ಟಬೇಕಂತ ಅನ್ಕೊಂಡು ಹೇಳ್ತಾ ಇದ್ರು, ಅಥವಾ ನಿಮ್ ಅನುಕೂಲಕ್ಕೆ ತಕ್ಕಂತೆ ಕಟ್ಕೊಂಡು ಹೋಗಿ ಅಂತ ಹೇಳಿದ್ರೆ ಹೇಗೆ? ಇಲ್ಲ ಇಲ್ಲ, ಅನುಕೂಲ ತಕ್ಕಂಗೆ ಕಟ್ಕೊಂಡು ಹೋಗ್ಬೋದಿತ್ತು, ಬೇಗ ಮುಗಿಸ್ಬೋದಿತ್ತು. ಮತ್ತೆ ಗಾಡಿ ತೆಗ್ದಾದ್ಮೇಲೆ ಒಂದು ಸುಮಾರು 2-3 ಇನ್ಸಿಡೆಂಟ್ ಎಲ್ಲ ಆಯ್ತು. ಈ ಫ್ಲಡ್ ಬಂತು, ಅಲ್ಲಿಂದ ಎಲ್ಲ ಕೊರೋನಾ ಬಂತು, ಹಾಗಾಗಿ ಕಟ್ಲಿಕ್ಕೆ ಆಗ್ಲಿಲ್ಲ. ಹಂಗೆ 5 ವರ್ಷದಲ್ಲಿ ಅದನ್ನ ಮುಗಿಸಿದ್ವಿ. ಹೇಗೆ ಬೇಕಾದ್ರೆ ಕಟ್ಬೋದು, ಅಂದ್ರೆ ನಾವು ಅಗ್ರಿಕಲ್ಚರ್ ಪರ್ಪಸ್ ಮೇಲೆ ತಗೊಂಡಿದ್ವಿ, ಹಂಗಾಗಿ ಇಯರ್ಲಿ ಒನ್ಸ್ ಕಟ್ಬೋದು. ಕೊರೋನಾ ಬಂದ್ರು, ಹೆಚ್ಚು ಮಳೆ ಬಂದಿರುವ 2018-19 ಆ ಒಂದು ವರ್ಷಗಳಲ್ಲಿನ ಪರಿಸ್ಥಿತಿಗಳನ್ನು ನಿಭಾಯಿಸಿಕೊಂಡು ಸಾಲ ತೀರಿಸಿ ನಿಮ್ಮ ವಾಹನವನ್ನ ಸುರಕ್ಷಿತವಾಗಿ ಇಟ್ಕೊಂಡಿದ್ದೀರಿ. ಹಸುಗಳನ್ನ ಸಾಕೋದು ಕಷ್ಟ ಅನ್ನುವ ಅನೇಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ನಮ್ಮ ರೈತರಿಗೆ? ಸಾಕೋದು ಕಷ್ಟ ಏನಿಲ್ಲ, ಶ್ರಮ ಅಷ್ಟೇ, ಶ್ರದ್ಧೆ ಇರ್ಬೇಕಷ್ಟೇ. ಅದಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಕಷ್ಟ ಆಗುತ್ತೆ, ಹಾಗಂತ ಬಿಡ್ಲಿಕ್ಕೂ ಆಗೋದಿಲ್ಲಲ್ಲ. ಅದ್ರಲ್ಲಿ ಏನೋ ಒಂಥರ ನೆಮ್ಮದಿ ಅಂತ ಹೇಳೋದಿದೆ, ಹಸುಗಳನ್ನ ಸಾಕಣೆಯಲ್ಲಿ ಏನೋ ಒಂಥರ ನೆಮ್ಮದಿ ಸಿಗುತ್ತೆ. ನೀವು ನಿಮ್ಮ ಅಪ್ಪ ಅಮ್ಮ ಮೂವರು ಸೇರಿಕೊಂಡು ಈ ಕಡೆ ಗದ್ದೆ ಕೆಲಸ ಅಲ್ದಲ್ಲೇ ತೋಟದ ಕೆಲಸಗಳನ್ನು ನಿಭಾಯಿಸಿಕೊಂಡು ಆಳು ಕಾಳುಗಳನ್ನ ಉಪಯೋಗಿಸ್ಕೊಳ್ತೀರೇನೋ ಅಲ್ವಾ? ಹೌದೌದು, ಎಲ್ಲ ನಾವು ಯೂಸ್ ಮಾಡ್ಕೊಳ್ತೀವಿ. ಮತ್ ನೀವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೆಲಸಗಳನ್ನ ಮಾಡ್ಕೊಂಡ್ರೆ ಕಾರ್ಮಿಕರ ಮೇಲಿನ ಖರ್ಚುಗಳು ತಗ್ತವೆ ಅಲ್ವಾ? ಹೌದೌದು, ನಿಜ ನಿಜ. ನಮ್ ಕೈಲಿ ಎಷ್ಟಾಗುದು ಅಷ್ಟ್ರಲ್ಲಿ ನಾವೇ ಮಾಡ್ಕೊಳ್ತೀವಿ, ಆಗದಿರೋ ಕೆಲಸಗಳಿಗೆಲ್ಲ ಕಾರ್ಮಿಕರನ್ನ ಅವಲಂಬಿತ ಆಗಿರ್ತೀವಿ. ಎಷ್ಟೋ ಕಡೆಗೆ ಸಣ್ಣ ಸಣ್ಣ ಹಿಡುವಳಿಯಲ್ಲಿ ತುಂಬಾ ಜನ ನೆಮ್ಮದಿಯಾಗಿ ಜೀವನ ಮಾಡ್ತಾರೆ, ಮತ್ತೆ ಹಣನೂ ಉಳಿತಾಯ ಮಾಡ್ಕೊಂತ ಅಭಿವೃದ್ಧಿ ಆಗಿರೋದನ್ನ ನಾವು ನೋಡ್ಬೋದು. ದೊಡ್ಡ ದೊಡ್ಡವರಿಗೆ ದೊಡ್ಡ ದೊಡ್ಡ ಖರ್ಚುಗಳು, ಸಣ್ಣವರಿಗೆ ಖರ್ಚುಗಳು ಕಡಿಮೆನೆ. ಈ ಒಂದು ಹಿನ್ನೆಲೆಯಲ್ಲಿ ತೋಟವನ್ನ ಮಾಡಿಕೊಂಡು ಗದ್ದೆಯನ್ನ ಸಾಗುವಳಿ ಮಾಡಿಕೊಂಡು ಹಸುಗಳನ್ನ ಸಾಕೊಂಡು ಹೋಗ್ತಿದ್ರಿ, ಒಟ್ಟಾರೆ ನಿಮ್ಮ ವ್ಯಾಸಂಗದ ನಂತರದ ಈ ಕೃಷಿ ಬದುಕು ಏನ್ ಅನಿಸ್ತಾ ಇದೆ? ಪರವಾಗಿಲ್ಲ, ಸದ್ಯ ಮಟ್ಟಿಗೆ ಸುಖಕರವಾಗಿ ಸಾಕ್ತಾ ಉಂಟು. ಇನ್ನು ಮುಂದಕ್ಕೆ ನೋಡೋಣ, ಇದೇ ತರ ಶ್ರಮ ಪಡ್ತಾ ಇದ್ವಿ, ಮುಂದಕ್ಕೆ ನೋಡೋಣ ಹೇಗೆ ಆಗುತ್ತೆ ಅಂತ. ವಯಸ್ಸು ಎಷ್ಟು ಶರತ್ ನಿಮ್ಗೆ? ಇವಾಗ 33. 33ನೇ ವಯಸ್ಸಿನಲ್ಲಿ ಸಖತ್ತ ಕೆಲಸ ಮಾಡಬಹುದು. ಆ ಶಕ್ತಿ ಇದೆಯಲ್ಲ, ಅದು ಅಗಾಧವಾಗಿರುತ್ತೆ ಅಲ್ವಾ? ಹೌದೌದು, ನಿಜ, ಶ್ರಮ ಪಡ್ತಾ ಇದೀವಿ. ಗಟ್ಟಿ ವಯಸ್ಸಿನವರೆಗೆ ಶ್ರಮ ಪಟ್ರೆ ಮುಂದೆ ಇಳಿ ವಯಸ್ಸಿನಲ್ಲಿ ಆರಾಮಾಗಿ ಜೀವನ ಮಾಡಬಹುದು. ಇಟ್ಟಿರುವ ದುಡ್ಡಿನಲ್ಲೋ ಅಥವಾ ಆಸ್ತಿಯಲ್ಲೋ ನೆಮ್ಮದಿಯಾಗಿ ಜೀವನ ಕಳಿಬಹುದು. ಶ್ರಮ ಪಡುವಾಗ ಮಾಡಬೇಕು. ಅವಕಾಶ ಬಿಟ್ಬಿಟ್ಟು ಇನ್ನೆಲ್ಲೋ ಇದೆ ಅಂತ ಅನ್ಕೊಂಡು ಹುಡ್ಕೊಂಡು ಹೋಗೋದ್ಕಿಂತ ಇರುವ ಸಂದರ್ಭಗಳನ್ನ ಸರಿಯಾಗಿ ಉಪಯೋಗಿಸ್ಕೊಂಡು ಜೀವನ ಮಾಡೋದು ಒಳ್ಳೇದೆ. ನಿಮ್ಮ ಸಹಪಾಠಿಗಳು, ಸ್ನೇಹಿತರು ಎಲ್ಲೆಲ್ಲೋ ಇದ್ದಾರೆ? ನೀವು ಓದಿರುವ ಆ ದಿನಗಳನ್ನ ನೆನಪು ಮಾಡಿಕೊಂಡು, ಕೆಲವೊಬ್ರು ಬಹಳ ಚೆನ್ನಾಗಿ ಜೀವನ ಮಾಡ್ತಿರಬಹುದು, ಒಂದು ಬೇರೆಯವರು ಸೈ ಅನ್ನೋ ರೀತಿಯಲ್ಲಿ ಅವರ ಉದ್ಯೋಗಗಳು ಅಥವಾ ಕೆಲಸ ಕಾರ್ಯಗಳು ನಡೀತಿರಬಹುದು, ನಿಮ್ದು ಏನು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಜೀವನ ಮಾಡೋದನ್ನ ಕಂಡ್ಕೊಂಡಿರ್ಬೇಕಲ್ವಾ? ಹೌದೌದು, ನಿಜ. ಅದೇ ಸುತ್ತಮುತ್ತಲೆಲ್ಲ ಇದ್ದಾರೆ, ಮತ್ತೆ ಬೆಂಗಳೂರು ಮೈಸೂರು ಹೀಗೆಲ್ಲ ಇದ್ದಾರೆ. ಅದೇ ಎಲ್ಲಾರು ಅವರವರದ ಸ್ಟೇಜ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲರೂ ನೆಮ್ಮದಿಯಾಗಿ ಇದ್ದಾರೆ. ನಿಜ ಶರತ್ ಕುಮಾರ್ ಅವರೇ, ಬೇಸಾಯದಲ್ಲಿ ಮಾಡಿದಷ್ಟು ಕೆಲಸಗಳು ವರ್ಷವಿಡೀ ಕೆಲಸಗಳು ಅಲ್ವಾ? ಹೌದೌದು, ವರ್ಷವಿಡೀ ಕೆಲಸನೆ. ರೈತರುಗಳು ಯಾವಾಗಲೂ ಆರಾಮ ತಿಳಿದಿಲ್ಲ, ಏನಾರು ಒಂದು ಕೆಲಸಗಳು ಇದ್ದೇ ಇರ್ತದೆ, ವರ್ಷ ಪೂರ್ತಿ ಅವರು ದುಡಿಯೋದೇ ಅವರು. ಕಾಫಿಗೆ ಸುಣ್ಣವನ್ನ ಹಾಕೋದು ಮತ್ತಿನ್ನೇನೇನು ಉಪಚಾರ ಮಾಡ್ತೀರಾ, ಅಥವಾ ಸಗಣಿ ಗೊಬ್ಬರ ಹಾಕೋದ್ರಿಂದ ಸುಣ್ಣ ಕೊಡುವ ಅಗತ್ಯತೆ ಬರೋದಿಲ್ವಾ? ಇಲ್ಲ, 3 ವರ್ಷಕ್ಕೊಂದ್ಸಲಿ ಸುಣ್ಣ ಹಾಕ್ತಿವಿ, ಅದ್ರ ಜೊತೆಗೆ ಸಗಣಿ ಗೊಬ್ಬರ ವರ್ಷಕ್ಕೆ ಹಾಕ್ತಾ ಇರ್ತೀವಿ. ಭತ್ತದ ಗದ್ದೆಗೂ ಸುಣ್ಣ ಹಾಕ್ತೀರಾ? 3 ವರ್ಷಕ್ಕೊಂದ್ಸಲಿ ಸುಣ್ಣ ಹಾಕ್ತಿವಿ. ಕಷ್ಟ ಅಂದ್ರೆ ಕಷ್ಟನೇ, ಇಲ್ಲ ಮಾಡ್ಲಿಕ್ಕೆ ಯಾಕೆ ಕಷ್ಟ ಅಂತ ಅನ್ಕೊಂಡು ನಾವು ನಿಷ್ಠೆಯಿಂದ ತೊಡಸ್ಕೊಂತ ಹೋದ್ರೆ ಅನುಕೂಲವೇ. ಸಮಸ್ಯೆಗಳು ಎಲ್ಲಾ ಕ್ಷೇತ್ರದಲ್ಲಿ ಬರ್ತವೆ, ಸವಾಲುಗಳು ಬಂದಾಗ ಸ್ವೀಕರಿಸಿಕೊಂಡು ಅವುಗಳನ್ನ ಒಂದ್ ರೀತಿಯಲ್ಲಿ ಸೋಲಿಸ್ಕೊಂತ ಹೋಗ್ಬೇಕು, ಆಗ್ಲೇ ಜೀವನ ಉತ್ತಮಗೊಳ್ಳೋದು. ಸಮಸ್ಯೆಗಳನ್ನ ಸರಿಸ್ತಾ ಹೋದ್ರೆ ಬದುಕು ಹಸನಾಗಿ ಸಾಗ್ತಾ ಹೋಗ್ತದೆ. ಅಪ್ಪ ಅಮ್ಮಗಳು ನೀವು ವ್ಯಾಸಂಗ ಬಿಟ್ಟ ಆ ದಿನಗಳನ್ನ ನೆನಪು ಮಾಡಿಕೊಂಡ್ರೆ, ಈಗ ನೀವು ದುಡಿಯುತ್ತಿರುವ ಕೆಲಸಗಳನ್ನ ಗಮನಿಸಿಕೊಂಡು ಹಸುಗಳನ್ನ ಸಾಕೊಂಡು ತೋಟವನ್ನ ನಿಭಾಯಿಸಿಕೊಂಡು ಹೋಗ್ತಾ ಇದ್ರಲ್ಲ, ಏನಂತಾರೆ? ಹಾಗೇನಿಲ್ಲ, ಮೊದ್ಲಿಗೆ ಇವಾಗ ತುಂಬಾ ಯಾವಾಗಿನ ದಿನಗಳು ನೋಡಿದ್ರೆ ಈಗ ಆಗುತ್ತೆ. ದೇವರಲ್ಲಿ ಪ್ರಾರ್ಥಿಸಿಕೊಳ್ಳೋದು, ಅವಾಗ ಎಷ್ಟು ಕಷ್ಟದಲ್ಲಿ ಇದ್ವಿ, ಯಾವ ಇದ್ರಲ್ಲಿ ಇದ್ವಿ, ಇವಾಗ ಈ ಮಟ್ಟಕ್ಕೆ ತಂದು ನಿಲ್ಸಿದ್ಯಲ್ಲ ಅಂತೇಳಿ ದೇವರ ಮೇಲೆ ತುಂಬಾ ಥ್ಯಾಂಕ್ಫುಲ್ ಅಂತೀನಿ. ಈಗ ಒಂದು ಲೆವೆಲ್ ಚೆನ್ನಾಗಿದ್ದೀವಿ, ಆಗಿಂದ ಇದಕ್ಕೂ ಈಗ ಅಜ ಗಜ ಅಂತರ ವ್ಯತ್ಯಾಸ ಇದೆ. ಅವಾಗ ತುಂಬಾ ಕಷ್ಟ ಇತ್ತು, ಇವಾಗ ದುಡಿದು ಶ್ರಮ ಪಟ್ಟು ಈ ಹಂತಕ್ಕೆ ಬಂದಿದೀವಿ, ಇನ್ನು ಮುಂದಕ್ಕೆ ಹೋಯ್ತೀವಿ ಅಂತ ಹೇಳೋ ಒಂದು ಹೋಪ್ ಇದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೇಗೆ ಬದಲಾವಣೆ ಆಗ್ತಾ ಬಂದಿದೆ, ಹೇಗೆ ಬೆಳೆದಿದ್ದೀರಿ ಅನ್ನೋದನ್ನ ನೆನಪು ಮಾಡ್ಕೊಳ್ಳಿ. ಹೌದು, ಆ ದಿನಗಳಲ್ಲಿ ತುಂಬಾ ಕಷ್ಟ ಇತ್ತು, ದಿನಕ್ಕೆ ದುಡ್ದು ವ್ಯವಹಾರ ಯಾವಾಗ ಚೆನ್ನಾಗಾಯ್ತಾ ಬಂತು. ಒಂದೊಂದು ವರ್ಷ ಮಧ್ಯದಲ್ಲಿ ಬಿದ್ದೋಯ್ತು, ಈ ಕೊರೋನಾ ಮತ್ತೆ ಫ್ಲಡ್ ಎಲ್ಲ ಆಗ್ಬಿಟ್ಟು ಬಿದ್ದೋಯ್ತು. ಇವಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ, ಇನ್ನು ಮುಂದಕ್ಕೆ ನೋಡ್ಬೇಕು ಹೇಗಾಗುತ್ತೆ ಅಂತ. ನೀವು ಹೋದಾಗ ತೋಟದ ಇಳುವರಿ ಹೇಗಿತ್ತು? ತೀರಾ ಕಮ್ಮಿ ಇತ್ತು ಅವಾಗೆಲ್ಲ, ಏನು 3 ಚೀಲ 4 ಚೀಲ ಕಾಫಿ ಆಗ್ತಿತ್ತು, 50 ಕೆಜಿ ಮೆಣಸು ಆಗ್ತಿತ್ತು, ಅಷ್ಟೇನು ಮೇಂಟೆನೆನ್ಸ್ ಇರ್ಲಿಲ್ಲ ಅವಾಗ. ಆಮೇಲೆ ನನ್ನ ಜವಾಬ್ದಾರಿಗೆ ಬಂದ್ಮೇಲೆ ಹೆಚ್ಚು ಶ್ರಮ ಪಟ್ಟೆ, ಹೊರಗಡೆ ಕೆಲಸ ಮಾಡಿ ದುಡಿದು ಇಲ್ಲಿಗೆ ಹಾಕಿ ಒಂದು ಹಂತಕ್ಕೆ ತೋಟ ಬಂದಿದೆ, ಚೆನ್ನಾಗಿದೆ. ಇವಾಗ ನೀರಿಂದ ಒಂದ್ ಸ್ವಲ್ಪ ಸಮಸ್ಯೆ, ಅದಾದ್ರೆ ಇನ್ನೂ ಕಾಫಿ ಕುಯ್ಬಹುದು. ನೋಡಿ, ಬಹಳ ಸ್ಪಷ್ಟವಾಗಿ ನೀವು ತಿಳಿಸ್ತಾ ಇದ್ದೀರಿ, ಅತ್ಯಲ್ಪ ಇಳುವರಿ ಬರುತ್ತಿದ್ವ ಕಾಫಿ ತೋಟದಲ್ಲಿ, ಈಗ ಉತ್ತಮವಾದ ಇಳುವರಿ. ಕಾಳು ಮೆಣಸು ಅಷ್ಟೇ ಸುಧಾರಣೆ ಆಗಿದೆ, ಏರುಪೇರುಗಳು ಇದ್ದಿದ್ದೆ. ಹಾಗೆ ನೀವು ಬಿಟ್ಟ ಮೇಲೆ ಹಸುಗಳು ಎಷ್ಟಿದ್ವು ನಿಮ್ಮಲ್ಲಿ? ಅವಾಗ ಒಂದೆರಡೇ ಇದ್ದಿದ್ವು, ಇವಾಗ 4 ಇದಾವೆ ಹಾಲು ಕೊಡುವಂತದ್ದೆ. ಒಳ್ಳೆ ದುಡಿಮೆಗಾರ ಮನೆಯಲ್ಲಿದ್ರೆ ದೊಡ್ಡ ಶಕ್ತಿ. ವಯಸ್ಸಾದ ಅಪ್ಪ ಅಮ್ಮಗಳು ಏನೇ ಹೇಳಿದ್ರು ಉದ್ಯೋಗಕ್ಕೆ ಹೋಗಿ ಮತ್ತಿನರೆ ಕೆಲಸಗಳನ್ನ ಮಾಡಿ ಅನ್ನೋದು ಒಂದಾದ್ರೆ, ಆದ್ರೆ ಕೃಷಿಯಲ್ಲೇ ಕೈ ಹಾಕಿದ್ರೆ ಎಷ್ಟೊಂದು ಅನುಕೂಲ ಆಗುತ್ತೆ ಅನ್ನೋದಕ್ಕೆ ನಿಮ್ಮಂತವರ ಉದಾಹರಣೆ ಒಂಥರ ಖುಷಿ ಕೊಡಿಸುತ್ತೆ. ಯುವಕರಲ್ಲಿರುವ ಈ ಒಂದು ಅಗಾಧವಾದ ಶಕ್ತಿ ಸಾಮರ್ಥ್ಯವನ್ನ ಅನೇಕ ಕೃಷಿ ಕುಟುಂಬಗಳಲ್ಲಿ ಬಳಕೆ ಮಾಡಿಕೊಂಡು ಚೆನ್ನಾಗಿದ್ದಾರೆ. ವ್ಯವಹಾರ ಜ್ಞಾನ ಮತ್ತು ಒಳ್ಳೆ ಗುಣಗಳು ಕೃಷಿ ಕುಟುಂಬದಲ್ಲಿ ನಿಮ್ಮಂತವರಿಗಿದ್ರೆ ಪೂರಕವೇ. ಕೆಲವೇ ಕೆಲವು ಕುಟುಂಬಗಳಲ್ಲಿ ಖರ್ಚು ಹೆಚ್ಚಿಗೆ ಮಾಡಿಕೊಂಡು ತತ್ತರಿಸಿ ಹೋಗ್ಬಿಡ್ತಾರೆ, ಏನಂತೀರಿ? ಅದು ನಿಜನೇ, ನಮ್ಮ ಅಗತ್ಯಕ್ಕೆ ತಕ್ಕಂತೆ ನಾವು ಖರ್ಚು ಮಾಡಬೇಕು. ತೀರಾ ಖರ್ಚು ಮಾಡ್ಲಿಕ್ಕೆ ಹೋದ್ರೆ ಇರೋದೆಲ್ಲ ಕಳ್ಕೊಬೇಕಾಯ್ತದೆ. ನಾವು ಏನ್ ಸಂಪಾದನೆ ಮಾಡ್ತೀವಿ ಅದಕ್ಕೆ ಒಂದ್ ನೋಡಿ ಖರ್ಚು ಮಾಡ್ಕೊಂಡು ಹೋದ್ರೆ ಜೀವನ ಉತ್ತಮ ಅಂತ ಅನ್ಕೊಳ್ತೀನಿ. ಹಸುಗಳ ವಿಚಾರದಲ್ಲಿ ನೀವು ಹಾಲನ್ನ ಮಾರಾಟ ಮಾಡ್ತಿರಲ್ಲ, ನೀವು ಹಾಕುವ ಹಿಂಡಿ ಮತ್ತೆ ಮಾರುವ ಹಣ, ಸಿಗುವ ಸಗಣಿ ಗೊಬ್ಬರ ಮತ್ತಿತರದನ್ನೆಲ್ಲ ಲೆಕ್ಕಾಚಾರ ಮಾಡಿದ್ರೆ ಎಷ್ಟು ಉಳಿತಾಯ ಆದಂತಾಗುತ್ತೆ ಅಥವಾ ಅನುಕೂಲ ಆದಂತಾಗುತ್ತೆ ಹೇಳಿ. ಅದೇ, ನಾವೇ ಸ್ವಂತ ಕೆಲಸ ಮಾಡೋದ್ರಿಂದಾಗಿ 100ರಲ್ಲಿ 60% ಅಂತ ಉಳಿತಾಯ ಆಗೇ ಆಗುತ್ತದೆ. ನಾವು ಕೆಲಸ ಮಾಡಬೇಕು, ಕೆಲಸದವ್ರನ್ನ ಇಟ್ಬಿಟ್ಟು ಮಾಡ್ತೀವಿ ಅಂದ್ರೆ ಅದರಲ್ಲಿ ಏನು ಲಾಭ ಇಲ್ಲ, ಸಣ್ಣ ಲಾಭ ಇದೆ ಅಷ್ಟೇ. ನಾವೇ ಸ್ವಂತ ದುಡಿದಷ್ಟು ಅದು ಇನ್ಕಮ್ ಇರ್ತದೆ. ಆಳು ಕಾಳುಗಳ ಮೇಲೆ ಎಲ್ಲಾ ಕೆಲಸಗಳನ್ನ ನೆಚ್ಚಿಕೋಬಾರದು, ಮನಸಾರಿ ಇಷ್ಟಪಟ್ಟು ಮಾಡಿದಾಗ ಸಖತ್ತಾಗಿ ಅನುಕೂಲ ಆಗುತ್ತೆ. ಈಗ ಬೇಗ ಬೇಗ ಎದ್ದು ಕೆಲಸಗಳನ್ನ ಮಾಡಿ ಆಮೇಲೆ ಮುಂದಿಂದ ತೋಟದ್ದು ಮತ್ತೊಂದು ಮಗದೊಂದು ಮಾಡ್ತಾ ಹೋದ್ರೆ ಒಬ್ಬ ಮನುಷ್ಯ ಹೀಗೂ ದುಡಿಬಹುದಂತ ಆಶ್ಚರ್ಯ ಆಗ್ತದೆ ಅಲ್ವಾ? ನೀವು ಕೆಲವೊಂದು ದಿನಗಳಲ್ಲಿ ದುಡಿದುದನ್ನ ನೋಡೋದಾದ್ರೆ ಅಥವಾ ನಿರಂತರವಾಗಿ ದುಡಿದ ದಿನಗಳನ್ನ ಗಮನಿಸಿಕೊಂಡ್ರೆ. ಹೌದೌದು, ನಿಜನೇ. ಬೆಳಿಗ್ಗೆ ಎದ್ದಷ್ಟು ಒಳ್ಳೇದೇ. ನಾನು 5:30 ಎದ್ದು ಬಿಡ್ತೀನಿ, ಅಲ್ಲಿಂದ 1 ಗಂಟೆ ಗ್ರೌಂಡ್ ಅಲ್ಲಿ ಇರ್ತೀನಿ. ದಿನಚರಿ ನಂದಾಗಿನ ಅಲ್ಲಿಂದ ನನ್ನ ಕೆಲಸಗಳೆಲ್ಲ ಶುರು ಆಗುತ್ತೆ. ಬೆಳಿಗ್ಗೆ ನನಗೆ ಅದು ಮೊದಲಿನ ಕ್ರೇಜ್, ವ್ಯಾಯಾಮ ಅದು ಅದೆಲ್ಲ ತುಂಬಾ ಕ್ರೇಜ್ ಇದೆ ನನಗೆ. ಹಾಗೆ ಫಿಟ್ ಆಗಿರ್ಬೇಕು ಅಂತ ಯಾವಾಗ್ಲೂ ಆಸೆ ಪಡ್ತೇನೆ. ಸಮಾಜದಲ್ಲಿ ಯುವಕರು ಚೆನ್ನಾಗಿದ್ರೆ ಎಷ್ಟೋ ಜನಗಳಿಗೆ ಸಂತೋಷ ಆಗುತ್ತೆ, ಕೆಲವೇ ಕೆಲವು ಜನಗಳಿಗೆ ಒಳ್ಳೆಯವನಾದ್ನಲ್ಲಪ್ಪ ಹುಡುಗ ಅಂತ ಅನ್ಕೊಂಡು ಏನೋ ಒಂದ್ ರೀತಿಯಲ್ಲಿ ಭಾವನೆಯನ್ನ ಮೂಡಿಸ್ಕೊಳ್ತಾರೆ. ಆದ್ರೆ ಸಮಾಜದಲ್ಲಿ ಎಲ್ಲರೂ ಚೆನ್ನಾಗಿದ್ರೆ ಒಂಥರ ಎಲ್ಲರಿಗೂ ಹಿತ್ವೆ. ಇಲ್ಲಿ ನಿಮ್ಮ ಆತ್ಮೀಯರು ನೆಂಟರು ಅವರಿವರು ಗಮನಿಸ್ತಾ ಇದ್ರೇನೋ ಹಿಂದೆಲ್ಲ ಓದುವಾಗ, ಶರತ್ ಏನ್ ಮಾಡ್ತಾರೆ ನೋಡ್ಬೇಕು, ಓದ್ತದನ್ನೆಲ್ಲ ಮುಂದೆ ಏನು ಉದ್ಯೋಗ ಮತ್ತೊಂದು ಮಗದೊಂದು ಅಂತ ಅನ್ಕೊಂಡು. ಈಗ ಕೃಷಿಗೆ ಬಂದು ಇನ್ನು ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಿರುವ ಹಿನ್ನೆಲೆಯಲ್ಲಿ ಅವರ ಪ್ರತಿಕ್ರಿಯೆಗಳನ್ನ ಅವ್ರ ಮಾತುಗಳನ್ನ ನೀವು ಗಮನಿಸಿರ್ಬೇಕು, ಏನಂತೀರಿ? ಹೌದು, ನಿಜನೇ, ಅದೇ ಇರೋದೇ ಅಲ್ವಾ. ಗಮನಿಸ್ತಿರ್ತಾರೆ, ನಮ್ಗೆ ಫೀಲ್ ಆಗ್ತಾ ಉಂಟು. ಆವಾಗ ನಮ್ಮನ್ನ ಹೇಗೆ ಕಾಣ್ತಿದ್ರು, ಇವಾಗ ನಮ್ಮನ್ನ ಹೇಗೆ ಕಾಣ್ತಿದ್ವಿ, ಈಗ ಒಂದು ಮಟ್ಟಕ್ಕೆ ಬೆಳೆದಿದೀವಿ, ಅದು ತುಂಬಾ ಫೀಲ್ ಆಗ್ತದೆ. ಇವಾಗ ಯೋಚನೆ ಮಾಡಿದ್ರೆ ಆವಾಗ ಸಮಾಜದಲ್ಲಿ ಒಂದು ರೆಸ್ಪೆಕ್ಟೇ ಬೇರೆ ಇತ್ತು, ಇವಾಗಿನ ರೆಸ್ಪೆಕ್ಟೇ ಬೇರೆ ಇದೆ. ನಿಜವಲ್ಲ, ಅದು ಫೀಲ್ ಆಗ್ತಾ ಉಂಟು ಈಗ ನಮಗೆ. ಕಷ್ಟದ ದಿನಗಳಲ್ಲಿ ಎಷ್ಟೋ ಜನ ಬಂದ್ರೆ ಅಂದ್ರೆ ಬರೋದಿಲ್ಲ, ನೀವು ಬೆಳೀತಾ ಬೆಳೀತಾ ಹೋದ್ರೆ ಬ್ಯಾಡ್ ಅಂದ್ರೂ ಬರ್ತಾರೆ, ಕುತೂಹಲಕ್ಕೆ ನಿಮ್ಮ ಹತ್ರ ಬರ್ತಾರೆ, ಮನೆಗೆ ಒಳಗಡೆ ಪ್ರವೇಶ ಮಾಡ್ತಾರೆ, ತೋಟವನ್ನು ನೋಡ್ತಾರೆ, ಓಹೋ ಅಂತ ಅನ್ಕೊಂಡು ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾರೆ, ಇನ್ನು ಬೇರೆ ಬೇರೆ ಮಾತುಗಳು ಬರ್ತವೆ. ಇದು ಸಹಜವೇ. ಅದಕ್ಕೆ ಹೇಳ್ತಾರೆ, ಕಷ್ಟ ಬಂದಾಗ ನೆಂಟರನ್ನೂ ಸಹ ದೂರ ಆಗ್ಬಿಡ್ತಾರಂತೆ, ಆತ್ಮೀಯರು ಸಹ ಆ ಕಷ್ಟ ಕಾಲದಲ್ಲಿ ನೆರವಾಗಲ್ಲ ಅಂತ ಅನ್ಕೊಂಡು. ಚೆನ್ನಾಗಿದ್ದಾಗ ಯಾರು ನೆಂಟರಾಗ್ತಾರೆ, ಯಾರು ಗೆಳೆಯರಾಗ್ತಾರೆ, ಯಾರು ಪರಿಚಯ ಆಗ್ತಾರೆ. ಈ ಒಂದು ಅವಧಿಯಲ್ಲಿ ನೀವು 16 ಜನಗಳ ಒಂದು ಮನೋಭಾವನೆಯನ್ನು ನೋಡಿರ್ಬೇಕು ಅಲ್ವಾ? ಹೌದೌದು, ನಿಜ. ನೀವು ಹೇಳಿದ ಮಾತು ನಿಜನೇ. ಈಗ ಒಂದು ಸಿಚುವೇಶನ್ಗಳೇ ಆಗಿದೆ. ಇವಾಗ ಓದುವ ನಂತರ ಕೃಷಿಗಿಳಿದು ಇನ್ನು ಬೇರೆ ಕೆಲಸಗಳನ್ನ ಮಾಡ್ತಾ ಚೆನ್ನಾಗಿ ದುಡಿಮೆ ಮಾಡ್ತಾ ಇದ್ರಿ, ಬೆಳವಣಿಗೆ ಆಗ್ತಾ ಇದ್ರಿ. ಎಷ್ಟೋ ಜನ ಉದ್ಯೋಗಕ್ಕೆ ಹೋಗಿ ಅಷ್ಟಕ್ಕಷ್ಟೇ ಊಟ ತಿಂಡಿ ಖರ್ಚು ವೆಚ್ಚಗಳಿಗೆ ಸಾಕಪ್ಪ ಅನ್ನೋಷ್ಟು ಇನ್ನೂ ಸಿಗುದಿಲ್ಲ, ಸಂಬಳದ ರೂಪದಲ್ಲಿ ಅಥವಾ ತಿಂಗಳ ವೇತನದಲ್ಲಿ. ಆದ್ರೆ ನೀವೇ ಸ್ವತಃ ದುಡಿಮೆ ಮಾಡಿದಾಗ ಏನಪ್ಪ ಇಷ್ಟೊಂದು ನಾವು ದುಡಿತಾ ಇದೀವಲ್ಲ ಅಂತ ಆಶ್ಚರ್ಯ ಆಗ್ತದೆ ಅಲ್ವಾ? ಹೌದು, ಮೊದಲನೇ ಇದ್ ಮಾಡಿದ್ರೆ ಇವಾಗ ಸ್ವಲ್ಪ ಬಿಜಿ ಲೈಫ್ ಏನಂದು ಎಲ್ಲಾ ತರದಲ್ಲೂ ಒಟ್ಟರಾಸಿ ಕೆಲಸ ಆಗ್ಬೇಕು. ಸುಮ್ಮನೆ ಸೋಮಾರಿತನದಿಂದ ದಿನಗಳನ್ನ ಕಳಿಬಾರ್ದು. ಯಾವ್ದೇ ವಿಚಾರದಲ್ಲಾಗ್ಲಿ ಕೆಲಸ ಮಾಡೋ ದುಡಿಬೇಕು. ದುಡಿಯುವಂತ ಏಜ್ ಅಲ್ಲಿ ದುಡಿದು ಬಿಡ್ಬೇಕು. ಇನ್ನು ಮುಂದಕ್ಕೆ ಅದು ಕಷ್ಟ ಆಗುತ್ತೆ. ನಮ್ಗೆ ಎಲ್ಲಿವರೆಗೆ ನಮಗೆ ಶರೀರ ತಾಕತ್ತೆ ಅಲ್ಲಿವರೆಗೆ ನಮ್ಮ ಶಕ್ತಿ ಮೀರಿ ನಾವು ದುಡಿಬೇಕು. ಬಹಳ ಸಂತೋಷ ಆಯ್ತು ಶರತ್ ಅವರೇ. ವಿದ್ಯಾಭ್ಯಾಸವನ್ನ ಮುಂದುವರಿಸ್ತಲೇ ಕೃಷಿಗೆ ಬಂದು ಸಮಯವನ್ನು ಉಪಯೋಗಿಸಿಕೊಳ್ಳಿಕ್ಕೆ ಬಾಡಿಗೆ ವಾಹನವನ್ನ ಇಟ್ಕೊಂಡು ಗುತ್ತಿಗೆ ಕೆಲಸ ಮಾಡಿಕೊಂಡು ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇದ್ರಿ. ಶುಭವಾಗ್ಲಿ, ಇನ್ನಷ್ಟು ಕೆಲಸಗಳನ್ನ ಮಾಡಿ ಶ್ರೇಯಸ್ಸನ್ನ ಕಾಣಿ ಅನ್ಕೊಂಡು ನಾವು ಈ ಸಂದರ್ಭದಲ್ಲಿ ಆಶಿಸ್ತೀವಿ. ಧನ್ಯವಾದಗಳು, ನಮಸ್ಕಾರ. ನಮಸ್ತೆ. ಕೇಳಿದ್ರೆ ಇದುವರೆಗೆ ಸೋಮಾರಪೇಟೆ ತಾಲೂಕು ಕಾನ್ಬೈಲು ಬೈಚನಹಳ್ಳಿ ಗ್ರಾಮದ ಸಿಸಿ ಶರತ್ ಕುಮಾರ್ ಅವರ ಅನುಭವಗಳನ್ನ ವಿಚಾರಗಳನ್ನ ಆಲಿಸ್ತಾ ಇದ್ರಿ. ಹಸುಗಳನ್ನ ಸಾಕೊಂಡು ಕೃಷಿ ಕೆಲಸಗಳನ್ನ ಮಾಡಿಕೊಂಡು ಇತರೆ ಕೆಲಸಗಳಲ್ಲಿ ಭಾಗಿಯಾಗಿ ಚೆನ್ನಾಗಿ ಅಭಿವೃದ್ಧಿ ಆಗ್ತಿರೋದನ್ನ ಅವರ ಮಾತುಗಳಿಂದ ಗಮನಿಸಿದ್ರಲ್ವಾ? ಗ್ರಾಮೀಣ ಪ್ರದೇಶಗಳಲ್ಲೂ ಪಟ್ಟಣ ಪ್ರದೇಶಗಳಲ್ಲೂ ದುಡಿಮೆಗೆ ಒಂದಲ್ಲ 16 ಮಾರ್ಗಗಳಿದ್ದಾವೆ. ಬಿಡಬಾರದು, ಸಮಸ್ಯೆಗಳು ಬಂದಾಗ ಹೆದರಬಾರದು, ಎದೆಗುಂದಬಾರದು. ಶರತ್ ಕುಮಾರ್ ಅವರ ಸಂಖ್ಯೆ 8296 7964 462 8296 7964 462. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕೇಳಿಗರೆ, ಇಲ್ಲಿಗೆ ಇವತ್ತಿನ ನಮ್ಮ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯುತ್ತದೆ. ಇನ್ನು ನಾಳಿನ ಕಿಸಾನ್ವಾಣಿಯಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ಇದಕ್ಕಾಗಿ ದೂರವಾಣಿ ಸಂಖ್ಯೆ 08272220006 ಪ್ರಸ್ತುತಪಡಿಸುತ್ತಾರೆ ಡಾ ವಿಜಯ ಅಂಗಡಿ. ಮತ್ತೆ ರೈತ ಬಾಂಧವರಿಗೆ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಕೆಳಗರೆ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸುದ್ದಿ ಜುಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲು ಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಕೊಡಗು ಜಿಲ್ಲಾ ಸಂಸ್ಥೆನ ಕಡೆಯಿಂದ ಕೊಡಗು ಜಿಲ್ಲೆಗೆ ಹೊಸದಾಗಿ ಬಂದ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಹಾಗೆ ಗೈಡ್ಸ್ ಸಂಸ್ಥೆನ ಉಪಾಧ್ಯಕ್ಷರಾಗಿರುವ ಅಯ್ಯಪ್ಪ ಅವರನ್ನ ಮಡಿಕೇರಿ ಪೇಟೆನ ಎಸ್ಪಿ ಕಚೇರಿಯಲ್ಲಿ ಭೇಟಿ ಮಾಡಿದ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆನ ಜಿಲ್ಲಾ ಪ್ರಧಾನ ಆಯುಕ್ತ ಕೆಟಿ ಬೇಬಿ ಮ್ಯಾಥ್ಯೂ ಅವರು ಗೈಡ್ಸ್ ಕಾರ್ಪ್ ಧರಿಸಿ ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಿ ಸಂಸ್ಥೆನ ಚಟುವಟಿಕೆಗಳಿಗೆ ಸಹಕರಿಸುವಂಗೆ ಎಸ್ಪಿ ಅವರಲ್ಲಿ ಮನವಿ ಮಾಡಿದರು. ಅದಕ್ಕೆ ಸ್ಪಂದಿಸಿದ ಎಸ್ಪಿ ಅಯ್ಯಪ್ಪ ಅವರು, ನಾನು ಕೂಡ ವಿದ್ಯಾರ್ಥಿ ದಶೆಯಿಂದಲೇ ಸ್ಕೌಟ್ಸ್ ಸಂಸ್ಥೆನ ವಿದ್ಯಾರ್ಥಿಯಾಗಿ ಸ್ವಯಂ ಸೇವಕನಾಗಿ ದುಡಿದೊಳೆ ಜಿಲ್ಲೆಯಲ್ಲಿ ಸಂಸ್ಥೆನ ಕಡೆಯಿಂದ ನಡೆಯುವ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಿದೆ ಅಂತ ಹೇಳಿದು. ವಿದ್ಯಾರ್ಥಿಗಳಲ್ಲಿ ಶಿಸ್ತು, ಸಂಯಮ, ರಾಷ್ಟೀಯ ಭಾವೈಕ್ಯತೆ ಬೆಳೆಸಿಕೆ ಹಾಗೆ ಉತ್ತಮ ನಾಯಕತ್ವ ಬೆಳೆಸಿಕೆ ಸಂಸ್ಥೆ ಸಹಕಾರಿಯಾದ ತಿಳಿ ಆಯುಕ್ತರಾದ ಜಿಮ್ಮಿ ಸಿಕ್ವೇರಾವು ಹೇಳಿದು. ಆಡಳಿತ ತರಬೇತಿ ಸಂಸ್ಥೆನ ವಿಕೋಪ ನಿರ್ವಹಣಾ ಕೇಂದ್ರ 2021 ಅಂತಾರಾಷ್ಟ್ರೀಯ ವಿಕೋಪ ಅಪಾಯ ತಗ್ಗುವಿಕೆ ದಿನಾಚರಣೆ ಅಂಗವಾಗಿ ವಿಕೋಪ ನಿರ್ವಹಣೆಯಲ್ಲಿ ತಂತ್ರಜ್ಞಾನ ಬಳಕೆ ಮತ್ತು ಉಪಯೋಗಗಳ ಬಗ್ಗೆ ನಡೆಸಿದ ರಾಜ್ಯ ಮಟ್ಟದ ಪ್ರಬಂಧ ಪೈಪೋಟಿಲಿ ಮೌಲ್ಯಮಾಪನ ಸಮಿತಿಯು ಕನ್ನಡಕ್ಕೆ 3, ಇಂಗ್ಲಿಷ್ಗೆ 3 ಪ್ರಬಂಧಗಳನ್ನ ಆಯ್ಕೆ ಮಾಡಲು ಸಮಿತಿನ ಶಿಫಾರಸಿನ ಆಧಾರದ ಮೇಲೆ 21 ಅಭ್ಯರ್ಥಿಗಳಿಗೆ ಉತ್ತಮ ಪ್ರಬಂಧ ಪ್ರಮಾಣ ಪತ್ರ ನೀಡಲಾಗ್ತಾ ಇದ್ದು ಈ ಪೈಪೋಟಿಲಿ ಗೆದ್ದ 6 ಜನರಿಗೆ ಬ್ಯಾಂಕ್ ಖಾತೆಗೆ ನೇರ ಆಗಿ ಆರ್ಟಿಜಿಎಸ್ ಮೂಲಕ ನಗದನ್ನ ಪಾವತಿಸಲಾದೆ ಹಾಗೆ 21 ಅಭ್ಯರ್ಥಿಗ ಜಿಲ್ಲಾ ತರಬೇತಿ ಸಂಸ್ಥೆಗಳಲ್ಲಿ ತಾರೀಕು 20 ನಂತರ ಪ್ರಮಾಣ ಪತ್ರ ಪಡ್ಕೊಳಕ್. ಇದರ ಬಗ್ಗೆ ಜಾಸ್ತಿ ಮಾಹಿತಿಗೆ ಸಂಬಂಧಪಟ್ಟ ಜಾಲತಾಣದ ಮಾಹಿತಿನ ಪಡ್ಕೊಳಕ್. ಸೋಮರಪೇಟೆ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನೆಯಲ್ಲಿ ಖಾಲಿ ಇರುವ ಅಂಗನವಾಡಿ ಕಾರ್ಯಕರ್ತೆ ಹಾಗೆ ಸಹಾಯಕರ ಹುದ್ದೆ ತುಂಬಿಕೆ ಆನ್ಲೈನ್ ಮೂಲಕ ಅರ್ಜಿನ ಕರೆದಳು. ಅಭ್ಯರ್ಥಿಗ ವೆಬ್ಸೈಟ್ ಮೂಲಕ ಅರ್ಜಿನ ಇದೇ ತಿಂಗಳ ತಾರೀಕು 29 ಒಳಗೆ ಸಲ್ಲಿಸಕ್. ಜಾಸ್ತಿ ಮಾಹಿತಿಗೆ ಸೋಮರಪೇಟೆ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯವರನ್ನ ಸಂಪರ್ಕಿಸಕ. ಕಾರ್ಮಿಕ ಇಲಾಖೆ ಕಡೆಯಿಂದ ಟೈಲರ್ ದಿನಾಚರಣೆ ಪ್ರಯುಕ್ತ ಇಂದು ಮಡಿಕೇರಿ ಪೇಟೆನ ಟೈಲರ್ ಸಂಘಟನೆ ಅವರ ಕೂಡುಕೂಟಲಿ ಇ ಶ್ರಮ ಮತ್ತು ಪಿಎಂಎಸ್ಐಎಂ ಪಿಂಚಣಿ ನೋಂದಣಿ ಶಿಬಿರ ಏರ್ಪಡಿಸಿ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಲಾಯಿತು. ಕಟ್ಟಡ ಕಾರ್ಮಿಕರಿಗೆ ನೋಂದಣಿ ಮತ್ತು ನವೀಕರಣ ಸೌಲಭ್ಯಗಳ ಬಗ್ಗೆ ತಾಲೂಕು ಕಾರ್ಮಿಕ ಅಧಿಕಾರಿ ಎಂಎಂ ಯತ್ನಟ್ಟೆಯವರು ಮಾಹಿತಿ ನೀಡಿದರು. ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಗಂಗಾ ಕಲ್ಯಾಣ ಯೋಜನೆಯಲ್ಲಿ 2021-22 ಸಾಲಿಗೆ ಸೌಲಭ್ಯಗಳನ್ನ ಪಡೆಯಕ್ಕೆ ಅರ್ಜಿನ ಕರೆದಳು. ಅರ್ಜಿ ಹಂಗೆ ದಾಖಲೆಗಳನ್ನ ಸಲ್ಲಿಸಿಕೆ ತಾರೀಕು 17 ಆಖೇರಿದೆ ಅಂತೇಳಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ತಿಳಿಸಳು. ಮಡಿಕೇರಿ ತಾಲೂಕು ಬಿಳಿಗೆರೆ ಗ್ರಾಮದ ನೀರ್ಕಜ್ಜಿ ಆಕಾಶ್ ಅವಕೆ ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಕ್ಕೆ ರೈತರತ್ನ ಪ್ರಶಸ್ತಿ ಕಿಟ್ಟುತ್ತ ಗೊತ್ತಾಗುತ್ತು. ಕೂಡಿಗೆಯಲ್ಲಿ ಕೇಂದ್ರ ಸರ್ಕಾರದ ಕಡೆಯಿಂದ ಹೊಸದಾಗಿ ಕಣ್ಣಿನ ಆಸ್ಪತ್ರೆ ತೆರೆಯುವ ಉದ್ದೇಶದಿಂದ ಕೂಡಿಗಿನ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹತ್ತಿರ ಖಾಲಿ ಇರುವ ಜಾಗನ ಶಾಸಕರಾದ ಎಂಪಿ ಅಪ್ಪಚ್ಚುರಂಜನವು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೇಂದ್ರ ಸರ್ಕಾರದ ಸೂಚನೆಗೆ ಕೊಡಗು ಜಿಲ್ಲೆಯಲ್ಲಿ ಸುಸಜ್ಜಿತ ಆದ ಕಣ್ಣಿನ ಆಸ್ಪತ್ರೆ ತೆರೆಯುವ ಚಿಂತನೆ ನಡೆದಿದ್ದು ಈಗಾಗಲೇ ಸಂಬಂಧಪಟ್ಟ ಇಲಾಖೆಗಳ ಮೂಲಕ ಪತ್ರ ವ್ಯವಹಾರ ನಡೆದುಟ್ಟುತ್ತಾ ಅವು ಹೇಳಿದರು. ಕೊಡವ ಭಾಷಣ ಬೆಳವಣಿಗೆಗೆ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಕೊಡವ ತಕ್ಕಾರ ತೇಳುವ ಕೊಡವ ಶಬ್ದಕೋಶ ಪುಸ್ತಕನ ಮುದ್ರಣ ಮಾಡಿಟ್ಟು ಕೊಡವ ಭಾಷೆ ಗೊತ್ತಿಲ್ಲದವು ಕಲಿಯವು ಹಾಗೆ ಭಾಷಣ ಅಧ್ಯಯನ ಮಾಡೋಕಿದು ಸಹಕಾರಿಯಾದೆ. ಈ ಶಬ್ದಕೋಶನ ನಾಳೆ ಮಧ್ಯಾಹ್ನ 3 ಗಂಟೆಗೆ ಮಡಿಕೇರಿ ಪೇಟೆನ ಪತ್ರಿಕಾ ಭವನದಲ್ಲಿ ಬಿಡುಗಡೆಗೊಳಿಸಲಾದ ಈ ಜಂಬರನ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ಉದ್ಘಾಟಿಸುವಂತೇಳಿ ಪ್ರಕಟಣೆ ತಿಳಿಸಳು. 2021-22 ಸಾಲಿಗೆ ಕೊಡಗು ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಪೈಪೋಟಿ ತಾರೀಕು 12 ಮತ್ತು 13 ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕೊಡಗು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಕೊಡಗು ಹಾಗೆ ಕರ್ನಾಟಕ ರಾಜ್ಯ ನೌಕರರ ಸಂಘ ಜಿಲ್ಲಾ ಶಾಖೆ ಕೂಡುಕೂಟಲ್ಲಿ ನಡೆದಂತೇಳಿ ಜೆಎಸ್ ಗುರುಸ್ವಾಮಿ ಅವರು ಹೇಳಲು. ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರಾದ ಅಬ್ದುಲ್ ಅಜೀಮ್ ಅವರು ನಾಳೆ ಕೊಡಗು ಜಿಲ್ಲಾ ಪ್ರವಾಸ ಕಾರ್ಯಕ್ರಮ ಹಮ್ಮಿಕೊಂಡಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೆ ಜಿಲ್ಲಾ ಸ್ತ್ರೀಶಕ್ತಿ ಒಕ್ಕೂಟ ಇವರ ಕೂಡುಕೂಟಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯ ಸಮರ್ಪಕ ಅನುಷ್ಠಾನ ಮತ್ತು ಸಾರ್ವಜನಿಕರಲ್ಲಿ ವ್ಯಾಪಕ ಅರಿವು ಮೂಡಿಸುವ ವಿಡಿಯೋ ಆನ್ ವೀಲ್ಸ್ ವಾಹನದ ಮುಖಾಂತರ ಬಾಲ್ಯ ವಿವಾಹ ನಿಷೇಧ ಅಭಿಯಾನಕ್ಕೆ ಗಾಂಧಿ ಮೈದಾನದಲ್ಲಿ ಗಣ್ಯರು ಚಾಲನೆ ನೀಡಿದರು. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸುಬ್ರಹ್ಮಣ್ಯವು ಮಾತನಾಡಿ, ಬಾಲ್ಯ ವಿವಾಹ ಪದ್ಧತಿ ಸಮಾಜಕ್ಕೆ ಅಂಟಿದ ಪಿಡುಗು, ಇಂತಹ ಪಿಡುಗುನ ಬೇರ್ ಸಮೇತ ನಿರ್ಮೂಲನೆ ಮಾಡಕರೆ ಸಾರ್ವಜನಿಕರಲ್ಲಿ ಬಾಲ್ಯ ವಿವಾಹದ ಬಗ್ಗೆ ಜಾಗೃತಿ ಮೂಡಿಸುವ ಅವಶ್ಯಕತೆ ಹೇಳಿದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ರಾಜ್ಯ ಮಹಿಳಾ ಆಯೋಗ, ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಜಿಲ್ಲಾ ಶ್ರೀಶಕ್ತಿ ಒಕ್ಕೂಟ ಇವರ ಕೂಡುಕೂಟಲಿ ನಾಳೆ ಹೊತ್ತರೆ 10:30 ಮಡಿಕೇರಿ ಪೇಟೆನ ಜಿಲ್ಲಾ ಶಿಶು ಕಲ್ಯಾಣ ಸಂಸ್ಥೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಡೆದಿದೆ. ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಮತ್ತು ಸಕಾಲ ಹಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿಸಿ ನಾಗೇಶ್ ಅವರು ಉದ್ಘಾಟನೆ ಮಾಡಿವೆ. ಶಾಸಕರು ಸೇರಿದಂತೆ ಇನ್ನಿತರ ಗಣ್ಯ ವ್ಯಕ್ತಿಗಳು ಹಾಜರಿದ್ದವೆ. ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿನ 2021-22 ಸಾಲಿಗೆ ಕಾರ್ಮಿಕರ ಮಕ್ಕಳಿಂದ ಶೈಕ್ಷಣಿಕ ಪ್ರೋತ್ಸಾಹ ಸಹಾಯಕ್ಕೆ ಕಾರ್ಮಿಕ ಮಕ್ಕಳ ಹಿತದೃಷ್ಟಿಯಿಂದ ಆನ್ಲೈನ್ಲ್ಲಿ ಅರ್ಜಿನ ಕರೆದಳು. ಅರ್ಜಿ ಹಾಕಿಕೆ 31 ಆಖರಿ ದಿನ. ಜಾಸ್ತಿ ಮಾಹಿತಿಗೆ ಕಾರ್ಮಿಕ ಅಧಿಕಾರಿಯವರನ್ನು ಸಂಪರ್ಕಿಸಕ. ಕೊಡಗು ಜಿಲ್ಲಾ ವ್ಯಾಪ್ತಿಯಲ್ಲಿ ಬಾಲಕಾರ್ಮಿಕರ ಮತ್ತು ಕಿಶೋರ ಕಾರ್ಮಿಕರ ಸಮೀಕ್ಷೆ ಮೂಲಕ ಗುರುತಿಸಿಕೆ. ಅರ್ಹ ಸರ್ಕಾರೇತರ ಸಂಘ ಸಂಸ್ಥೆಗಳಿಂದ ಅರ್ಜಿನ ಕರೆದಳು. ಅರ್ಜಿಗಳನ್ನು ದಾಖಲೆ ಸಮೇತ ಸಲ್ಲಿಸಿಕೆ 16 ಆಖರಿ ದಿನ. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಕರ್ನಾಟಕದ್ಯಂತ ಹಲವು ಶಾಖೆಗಳನ್ನು ಹೊಂದಿರುವ ಸಮರ್ಥ ನಿಧಿ ಶಾಖೆ ಮಡಿಕೇರಿಯಲ್ಲಿ ಆರಂಭಗೊಂಡಿದೆ. ಸಣ್ಣ ಮಧ್ಯಮ ವ್ಯವಹಾರಗಳಿಗೆ ಸಾಲ, ವಾಹನ ಸಾಲ, ಇನ್ನಿತರ ಸಾಲ ಸೌಲಭ್ಯ, ಪಿಗ್ಮಿ ಆರ್ಡಿ ಸೇವೆಯೂ ಲಭ್ಯ. ಸಂಪರ್ಕಿಸಿ ಸಮರ್ಥ ನಿಧಿ ಲಿಮಿಟೆಡ್, ಶೆಣೈ ಕಾಂಪ್ಲೆಕ್ಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 9448285131. ವೆಲ್ಕಮ್ ಟು ದ ಗ್ರ್ಯಾಂಡ್ ಲೈಫ್. ಹುಂಡೈ ಅಲ್ಕಜರ್ ಪ್ರೀಮಿಯಂ ಮತ್ತು ಕಂಫರ್ಟ್ ಅನ್ನು ಮರು ವ್ಯಾಖ್ಯಾನಿಸಲು ಸಿದ್ಧವಾಗಿದೆ. ಇದೀಗ 6 ಮತ್ತು 7 ಸೀಟರ್ ನಲ್ಲಿ ಲಭ್ಯ, ಹಾಗೂ ಅತ್ಯುತ್ತಮ ವೈಶಿಷ್ಟ್ಯಗಳ ಫೀಚರ್ಸ್ ಗಳಾದ ಆಟೋ ಹೆಲ್ದಿ ಏರ್ ಪ್ಯೂರಿಫೈಯರ್, ಸ್ಮಾರ್ಟ್ ಪ್ಯಾನರೋಮಿಕ್ ಸನ್ ರೂಫ್, ಪೋಸ್ಟ್ ಪ್ರೀಮಿಯಂ ಸೌಂಡ್ ಸಿಸ್ಟಮ್, ಟ್ರಾಕ್ಷನ್ ಕಂಟ್ರೋಲ್ ಮೋಡ್ಸ್, ಅಡ್ವಾನ್ಸ್ ಹುಂಡೈ ಬ್ಲೂ ಲಿಂಕ್. ಇಂದೇ ನಿಮ್ಮ ಹತ್ತಿರದ ಅದ್ವೈತ್ ಹುಂಡೈ ಶೋರೂಮ್ ಗೆ ಭೇಟಿ ನೀಡಿ. ವೆಸ್ಟ್ ನೆಮ್ಮೆಲೆ ಗ್ರಾಮ ಕಾಳಿಮಾಡ ದಿನೇಶ್, ಸುಧಾ ದಂಪತಿರ ಮೋವ, ಬವಿನ್ ಪೊನ್ನನಂಡ ಆದ್ಯ ಪುಟ್ಟನನ್ನ ಮೈಂದ್ ಕುಂಜಿ ಬವಿನ್ ಪೊನ್ನನಂಗ್ ಶುಭಾಶಯ ಬಂದಿತ್. ಪಪ್ಪ ಅಮ್ಮ ಕಾಳಿಮಾಡ ದಿನೇಶ್ ಸುಧಾ, ಅಕ್ಕ ಡಯಾನಾ ದೇಚಮ್ಮ, ಅವಯ್ಯ ಮಲ್ಲಿಗೆ, ಕುಂಜಪ್ಪ ಮಹೇಶ್, ತಾತ ಅವಯ್ಯ, ಅಯ್ಯ ಕುಟ್ಟಿರ ಪೂವಯ್ಯ, ಜಾಜಿ ಪೂವಯ್ಯ, ಬೋಜಿಮಾಮ ಸದಾ, ಕುಂಜಿ ಕಾಳಿಮಾಡ ಬವಿನ್ ಪೊನ್ನನ ಹ್ಯಾಪಿ ಬರ್ಡೇ. ಅದ್ವೈತ್ ಹ್ಯುಂಡೈ ಭಾರತದ ಅತ್ಯಧಿಕ ಹ್ಯುಂಡೈ ಕಾರ್ಗಳ ಡೀಲರ್. ಮಡಿಕೇರಿ, ಗೋಣಿಕೊಪ್ಪ ಮತ್ತು ಕುಶಾಲನಗರದಲ್ಲಿ ಹ್ಯುಂಡೈ ಶೋರೂಮ್ ನಿಮ್ಮ ಸೇವೆಗೆ ಲಭ್ಯ. ಆರಾಮದಾಯಕ ಉಲ್ಲಾಸಮಯ ಪ್ರಯಾಣಕ್ಕೆ ಹೆಸರುವಾಸಿ ಹ್ಯುಂಡೈ. ಅದ್ಭುತ ಆಫರ್ಗಳು ಹಾಗೂ ನಿಮ್ಮ ಫೇವರೇಟ್ ಹ್ಯುಂಡೈ ಕಾರ್ನ ಟೆಸ್ಟ್ ಡ್ರೈವ್ಗಾಗಿ ಕಾಲ್ ಮಾಡಿ 9606076450. ನಿಮ್ಮ ಕನಸನ್ನು ನನಸಾಗಿಸಲಿದೆ ಹ್ಯುಂಡೈ. ವಿರಾಜಪೇಟೆಯ ಪೀಟರ್ ಇಂಗ್ಲೆಂಡ್ ಶೋರೂಮ್ ನಲ್ಲಿ ನಿಮಗೆ ನಂಬಲಾಗದ ಆಫರ್. 5,000 ರೂಪಾಯಿಗೆ ಶಾಪಿಂಗ್ ಮಾಡುವಾಗ 2,000 ರೂಪಾಯಿ ಶಾಪಿಂಗ್ ಫ್ರೀ, 8,000 ರೂಪಾಯಿಗೆ 3,000 ರೂಪಾಯಿ ಶಾಪಿಂಗ್ ಫ್ರೀ, 12,000 ರೂಪಾಯಿಗೆ 5,000 ರೂಪಾಯಿ ಶಾಪಿಂಗ್ ಫ್ರೀ. ಪೀಟರ್ ಇಂಗ್ಲೆಂಡ್ ಶೋರೂಮ್, ಮೂರ್ನಾಡ್ ರೋಡ್ ಜಂಕ್ಷನ್, ವಿರಾಜಪೇಟೆ. ಮಕ್ಕಂದೂರಿನ ಕೋಟಿ ಚನ್ನಯ್ಯರ ಗರಡಿ. ಇಲ್ಲಿ 37ನೇ ವರ್ಷದ ಶ್ರೀ ಬ್ರಹ್ಮ ಬೈದರಕಳ ನೇಮೋತ್ಸವವು 9-11 ನಡೆಯಲಿದೆ. 9ರಂದು ನಾಗನ ತಂಬಿಲ, 10ರಂದು ಶ್ರೀ ಬ್ರಹ್ಮ ವೈದ್ಯರಕ್ಕಳ ಗರಡಿ ಇಳಿಸುವುದು, 11ರಂದು ಕೋಟಿ ಚನ್ನಯ್ಯರ ದರ್ಶನ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಕೋರಿದ್ದಾರೆ. ಗಂಗಾಧರ ಪೂಜಾರಿ ಮತ್ತು ಸಹೋದರರು, ಮಕ್ಕಳು, ಅಳಿಯಂದಿರು ಹಾಗೂ ಬೆಟ್ಟಗೇರಿ ಶ್ರೀ ಎಲ್ಲೇಣ ಪೂಜಾರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಕೊಯ್ನೂರ್ ರೋಡ್, ಮಡಿಕೇರಿ, ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್, ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಓದಿನುಳ್ಳ ಚಟ್ಟಣ ದಿವ್ಯಾ ಪ್ರದೀಪ್. ಕೊಡವು ಪಾದರ ಬೊಳಚೆಗೆ ಕರ್ನಾಟಕ ಕೊಡವು ಸಾಹಿತ್ಯ ಅಕಾಡೆಮಿ ಕೊಡವ ತಕ್ಕಕ್ಕೆ ತಕ್ಕಾರ ಅನ್ನುವ ಕೊಡವ ಶಬ್ದಕೋಶ ಪುಸ್ತಕತ್ನ ಬಳಿ ಪಡ್ತಿತ್ತು. ಕೊಡವ ಪಾಜ ಗೊತ್ತಿಲ್ಲ ಹಿಂಗೆ ಪಡಿಪಕ್ಕೆ ಅಕಾಡೆಮಿ ಅವಕಾಶ ಮಾಡಿಕೊಡ್ತಿತ್ತು. ಪಾಜರ ಮೀದ ಅಭಿಮಾನ ಉಳ್ಳ ಹಿಂಗ ಪಾಜೆ ಪಡಿಪ ಹಿಂಗ ಓದುವ ಹಿಂಗ ಸಂಶೋಧನೆ ಮಾಡುವ ಹಿಂಗಕ್ಕೆ ಈ ಶಬ್ದಕೋಶ ತುಂಬಾ ಸಹಾಯ ಅಪ್ಪ. ಆನಗುಂಡು ಎಲ್ಲ ಸ್ಕೂಲು, ವಿಶ್ವವಿದ್ಯಾನಿಲಯತು, ಅಧ್ಯಯನ ಕೇಂದ್ರ, ಸಂಶೋಧನಾ ಕೇಂದ್ರತು ಈ ಬುಕ್ ಇರುಂಡು. ಈ ಶಬ್ದಕೋಶದ ಅಂತಾರಾಷ್ಟ್ರೀಯ ಸ್ವರ ಮೂಲತ್ನ ಉಪಯೋಗಿಸಿಟ್ಟಿತ್ತುಳ್ಳ ಆನಗುಂಡು ಪ್ರಪಂಚತ್ರ ಏದು ಮೂಲೆಲು ಕೊಡವ ಪಾಜೆ ಪಡಿಪಕ್ಕೆ ಸುಲಭ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಮಡಿಕೇರಿಯ ಪತ್ರಿಕಾಭವಂತ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ರೇಂಗ ಕಾರ್ಯಕ್ರಮಕ್ಕೆ ಮುಳಿಯಿಡುವ ಕೊಡವ ಅರಿಯೋಲೆ ಅಳ್ದಿನ ಡಾಕ್ಟರ್ ಪ್ರೊಫೆಸರ್ ಬೋವೇರಂಡ ಚೆಟ್ಟುಚ ಉತ್ತಯ್ಯ ಪಿಂಜ ಬೋವೇರಂಡ ಉತ್ತಯ್ಯ ತಂಗಮ್ಮ ಈ ಶಬ್ದಕೋಶ ಬಿಡುಗಡೆ ಮಾಡುವ ಕಾರ್ಯಕ್ರಮಕ್ಕೆ ಮುಖ್ಯ ಬಿಂದುಗಳಾಯ್ತು. ಪೆರಿಯ ಸಾಹಿತ್ಯಾಳನ ಬಾಚಿರಣ್ಣ ಪಿ ಅಪ್ಪಣ್ಣ ಕೂಡನಕ್ಕೆ ಮುಖ್ಯ ಪಟ್ಟಂಗ ಹಾಜರಿಪ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ರಾಜ್ಯ ಮಹಿಳಾ ಆಯೋಗ ಕೂಡನಿಗೆ ಬೋರೆ ಬೋರೆ ಇಲಾಖೆ ರಾಧನೆಯಲ್ಲಿ ನಾಳೆ ಪೊಲಕ 10:30 ಮಡಿಕೇರಿಯ ಜಿಲ್ಲಾ ಶಿಶು ಕಲ್ಯಾಣ ಸಂಸ್ಥೆಯಲ್ಲಿ ಅಂತಾರಾಷ್ಟ್ರೀಯ ಪೊಂಗಡ ನಾಳೆ ನಡಪ. ಪ್ರಾಥಮಿಕ ಪಿಂಜ ಪ್ರೌಢ ಶಿಕ್ಷಣ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವಗಳನ್ನು ಬಿಸಿ ನಾಗೇಶ್ ರೇಂಗ ಕಾರ್ಯಕ್ರಮಕ್ಕೆ ಮುಳಿಯಿಡುವ ಶಾಸಕಗಳನ್ನು ಮಂಡೇಪಂಡ ಅಪ್ಪಚ್ಚು ರಂಜನ್ ರೇಂಗ ಕಾರ್ಯಕ್ರಮತ್ರ ಕೊರವುಕಾರಿಕೆ ವಹಿಸುವ ಕಾರ್ಯಕ್ರಮಕ್ಕೆ ಶಾಸಕಂಗ ಸಂಸದಂಗ ಕೂಡನಿಗೆ ಕನಪಟ್ಟ ಬೆಂದುವ ಹಾಜರಿಪ. ಭಾರತ ಸ್ಕೌಟ್ಸ್ ಪಿನ್ಯ ಗೈಡ್ಸ್ ಕೊಡಗು ಜಿಲ್ಲಾ ಸಂಸ್ಥೆರಾದ ನೆಲ ಜಿಲ್ಲೆಗೆ ಪುದಿಯದಾಯಿತು ಬಂದಿತ್ತುಳು ಪೊಲೀಸ್ ವರಿಷ್ಠಾಧಿಕಾರಿ ಅನ್ನನೆ ಗೈಡ್ಸ್ ಸಂಸ್ಥೆರ ಉಪಾಧ್ಯಕ್ಷಗಳಾಯಿತುಳು ಮಲ್ಚಿರ ಅಯ್ಯಪ್ಪ ಎಂಗಳ ಮಡಿಕೇರಿ ಎಸ್ಪಿ ಕಚೇರಿಲ್ ಸಂಸ್ಥೆರ ಜಿಲ್ಲಾ ಪ್ರಧಾನ ಆಯುಕ್ತ ಕೆಟಿ ಬೇಬಿ ಮ್ಯಾಥ್ಯೂ ರೈಂಗ ಗೈಡ್ಸ್ ಸ್ಕಾರ್ಪ್ ಇಟ್ಟಿತು ಪೂಬಕ್ಕೆ ಕೊಡ್ಪಂಡ ಮೂಲಕ ತಕ್ಕಾರ ಬಯಂದತ್ತು ಅಲ್ಲಿಂಜ ಸಂಸ್ಥೆರ ಚಟುವಟಿಕೆ ರಮಿದ ಮಾಹಿತಿ ಕೊಡ್ತಾ ಎಂಗ ಸಂಸ್ಥೆರ ಕಾರ್ಬಾರ್ಕ್ ಸಹಕಾರ ತರೊಂಡುಂದ ಎಂಗಡಲ್ಲಿ ಮನವಿ ಮಾಡಿಂಡತ್ತು ಅಲ್ಲಿಂಜ ತಕ್ಪರ್ನ ಅಯ್ಯಪ್ಪ ಎಂಗ ನಾನು ಚೆರ್ಪತಂಜೆ ಸ್ಕೌಟ್ಸ್ ಕೂಡಿತ್ತು ಸ್ವಯಂ ಸೇವಕನಾಯ್ತು ನೈಚಿಯೇ ಜಿಲ್ಲೆಯಲ್ಲಿ ಸಂಸ್ಥೆರ ಆದನೆಯಲ್ಲಿ ನಡಪ ಕಾರ್ಬಾರ್ಕ್ ಎಕ್ಕಲು ಪುರುಡು ಕೊಡುಪಿ ಮಕ್ಕಕ್ಕೆ ಚೆರ್ಪತಂಜೆ ಶಿಸ್ತು ತಾಳ್ಮೆ ರಾಷ್ಟ್ರೀಯ ಭಾವೈಕ್ಯತೆ ಬೆಳೆತೋಕ್ ನಲ್ಲ ನಾಯಕನಾಪಕ್ ಈ ಸಂಸ್ಥೆ ಸಹಾಯ ಅಪ್ಪ ಅಂದಣುಚಿ ಕಾರ್ಮಿಕ ಇಲಾಖೆ ರಾದನೆಲ್ ಟೈಲರ್ ದಿನಾಚರಣೆ ಮಾರಿಪತ್ತು ಇಂದು ಮಡಿಕೇರಿರ ಟೈಲರ್ ಸಂಘಟನೆರ ಕೂಡುಕೂಟತ್ ಇ ಶ್ರಮ್ ಪಿನ್ಯ ಪಿಎಂಎಸ್